ಮುಖ್ಯಮಂತ್ರಿ ಸಮಾಲೋಚನೆ. ಇದೇ 27ರಂದು ನಾಡಪ್ರಭು ಕೆಂಪೇಗೌಡ ಜಯಂತಿ ಆಚರಣೆ, ಡಿಕೆ ಶಿವಕುಮಾರ್. ರೈತರ ಆದಾಯ ದುಪ್ಪಟ್ಟುಗೊಳಿಸಲು ಕೇಂದ್ರದಿಂದ ಕ್ರಮ, ಶೋಭಾ ಕರಂದ್ಲಾಜೆ. ರಾಜ್ಯದ ಕೆಲ ಜಿಲ್ಲೆಗಳಲ್ಲಿ ಭಾರೀ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಕಲಬುರಗಿ, ಸಮಯ 6:50. ಕಾರ್ಯಕ್ರಮ ಕೃಷಿ ರಂಗ. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ನಮ್ಮ ಇವತ್ತಿನ ಕೃಷಿರಂಗದೊಳಗ ನಿತ್ಯ ಮೇಘ ಸಂದೇಶ, ನಂತರ ಸಮಕ್ಷಮ ನೇರ ಫುನಿನ್ ಕಾರ್ಯಕ್ರಮ. ರೈತರಿಗೆ ದಿನನಿತ್ಯದ ಕೃಷಿಯಲ್ಲಿ ಎದುರಾಗುವ ಸಮಸ್ಯೆಗಳಿಗೆ ತಜ್ಞರಿಂದ ಪರಿಹಾರ. ಇಂದಿನ ವಿಷಯ ಸಿಡಿಲುಗಳಿಂದ ಸಂರಕ್ಷಣೆ. ಭಾಗವಹಿಸುವ ಇಂದಿನ ತಜ್ಞರು ಕಲಬುರಗಿ ಜಿಲ್ಲೆ ಕಾಳಗಿ ತಾಲೂಕಿನ ಪಶು ಆಸ್ಪತ್ರೆಯ ಹಿರಿಯ ಪಶು ವೈದ್ಯಾಧಿಕಾರಿಗಳಾಗಿರುವ ಡಾಕ್ಟರ್ ಅಣ್ಣಾರಾವ್ ಪಾಟೀಲ್ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾರೆ. ಸೋಮಶೇಖರ್ ಎಸ್ ರುಳಿ. ಕೇಳುಗರು ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆಗಳು 295986 ಹಾಗೂ 295987. ಕಲಬುರಗಿಯ ಎಸ್ಟಿಡಿ ಕ್ರಮಾಂಕ 08472. ಕೃಷಿರಂಗದಲ್ಲಿ ಈಗ ನಿತ್ಯ ಮೇಘ ಸಂದೇಶ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ ಮತ್ತು ರಾಯಚೂರು ಜಿಲ್ಲೆಗಳಲ್ಲಿ ಮಳೆಯಾಗುವ ಸಾಧ್ಯತೆಗಳು 50%. ಬೀದರ್ ಜಿಲ್ಲೆಯೊಳಗ 35%. ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲೆಗಳಲ್ಲಿ 75%. ಕೊಪ್ಪಳ ಜಿಲ್ಲೆಯೊಳಗ 80%. ಯಾದಗಿರಿ ಜಿಲ್ಲೆಯೊಳಗ 45%. ಬಳ್ಳಾರಿ ಜಿಲ್ಲೆಯೊಳಗ 60%. ನೆರೆಯ ಸೊಲ್ಲಾಪುರ ಜಿಲ್ಲೆಯೊಳಗ 55% ಮತ್ತು ಜೈರಾಬಾದ್ ತಾಲೂಕೊಳಗ 40% ಅನ್ನುವಂತಹ ಸೂಚನೆಯನ್ನು ಹವಾಮಾನ ತಜ್ಞರು ನೀಡುತ್ತಾ ಇದ್ದಾರೆ. ಬೀದರ್ ಜಿಲ್ಲೆಯನ್ನು ಹೊರತುಪಡಿಸಿದರೆ ಉಳಿದ ಎಲ್ಲ ಜಿಲ್ಲೆಗಳಲ್ಲಿ ಅಲ್ಲಲ್ಲಿ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹಿಡಿದುಕೊಂಡು ಚದುರಿದಂಗ ಮಳೆ ಆಗುವಂತಹ ಸಾಧ್ಯತೆಗಳು ಅದಾವಂತೇಳಿ ತಿಳಿದು ಬರ್ತದೆ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ನಿತ್ಯ ಮೇಘ ಸಂದೇಶ ಕೇಳಿದ್ರಿ. ಕೇಳುಗ್ರೆ ಈಗ ಸಮಕ್ಷಮ ನೇರ ಫೋನಿನ್ ಕಾರ್ಯಕ್ರಮ. ಇಂದಿನ ವಿಷಯ ಸಿಡಿಲುಗಳಿಂದ ಸಂರಕ್ಷಣೆ. ಈ ವಿಷಯವಾಗಿ ಭಾಗವಹಿಸುವ ಇಂದಿನ ತಜ್ಞರು ಕಲಬುರಗಿ ಜಿಲ್ಲೆ ಕಾಳಗಿ ತಾಲೂಕಿನ ಹಿರಿಯ ಪಶು ವೈದ್ಯಾಧಿಕಾರಿಗಳಾಗಿರುವ ಡಾಕ್ಟರ್ ಅಣ್ಣಾರಾವ್ ಪಾಟೀಲ್. ಕೇಳುಗರು ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆಗಳು 295986 ಹಾಗೂ 295987. ಕಲಬುರಗಿಯ ಎಸ್ಟಿಡಿ ಕ್ರಮಾಂಕ 08472. ಹಾಗಾದರೆ ಬನ್ನಿ ಕೇಳುಗರೆ, ಈಗ ನಿಮ್ಮನ್ನ ಭಾಷಣ ಕೊಠಡಿಗೆ ಕರೆದೊಯ್ಯುತ್ತೇವೆ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಮತ್ತು ಇವತ್ತಿನ ಸಮಕ್ಷಮ ನೇರ ಪ್ರಸಾರದ ಫೋನ್ ಇನ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಆತ್ಮೀಯರೇ, ಇವತ್ತಿನ ಕಾರ್ಯಕ್ರಮದ ವಿಷಯ ಬಹಳ ಮಹತ್ವದ, ಅದನ್ನ ನಾವೆಲ್ಲರೂ ತಿಳ್ಕೋಬೇಕು. ಮತ್ತು ಅದನ್ನ ಏನು ಈ ಕಾರ್ಯಕ್ರಮದೊಳಗೆ ವಿಚಾರಗಳು ಬರ್ತಾವ ಅದನ್ನು ನಾವು ಅಳವಡಿಸಿಕೊಂಡು ನಮ್ಮನ್ನು ನಾವು ಸಂರಕ್ಷಣೆ ಮಾಡೋದ್ರ ಕಡೆ ಮತ್ತು ನಮ್ಮ ಆಸ್ತಿಪಾಸ್ತಿಯನ್ನು ಸಂರಕ್ಷಣೆ ಮಾಡೋದ್ರ ಕಡೆ ಗಮನ ಹರಿಸಬೇಕು. ಈಗಾಗಲೇ ತಮಗೆ ಗೊತ್ತಿದೆ ಯಾವ ವಿಷಯದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಇವತ್ತಿನ ದಿವಸ ಅಂಥೇಳಿ. ಸಿಡಿಲಿಂದ ಸಂರಕ್ಷಣೆ ಅನ್ನುವಂಥ ವಿಷಯದ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡ್ತಾ ಇದ್ದೀವಿ. ಸಿಡಿಲುಗಳು ನಮ್ಮ ಭಾಗದೊಳಗೆ ಬಹಳಷ್ಟು ಸಾಮಾನ್ಯ ಅನ್ನುವಂಥ ಮಾತು ನಮ್ಮ ನಿಮ್ಮ ಅನುಭವ. ಈ ಭಾಗದೊಳಗೆ ಸಾಕಷ್ಟು ಸಿಡಿಲಿನ ಅನಾಹುತಗಳು ಹಿಂದೆ ಆಗ್ಯಾವ ಮತ್ತು ಮುಂದೆ ಕೂಡ ಆಗುವಂತಹ ಸನ್ನಿವೇಶಗಳು ನಿರ್ಮಾಣ ಆಗ್ತವೆ. ಅದಕ್ಕೆ ಸಿಡಿಲಿನಿಂದ ನಾವು ಯಾವ ರೀತಿ ಸಂರಕ್ಷಣೆ ಮಾಡಬೇಕು ಅನ್ನುವಂಥದ್ದನ್ನ ಯಾವತ್ತೂ ಮನಸ್ಸಿನೊಳಗೆ ಇಟ್ಟುಕೊಳ್ಬೇಕು. ಈ ವಿಷಯದ ಬಗ್ಗೆ ನಾವು ಚರ್ಚೆ ಮಾಡೋಣ. ಇದ್ರ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿಯನ್ನು ಇವತ್ತು ಮತ್ತು ತಮ್ಮ ಅನುಭವಗಳನ್ನು ತಿಳಿಸಿಕೊಡೋದಕ್ಕೆ ನಮ್ಮ ಜೊತೆಗೆ ಕಾಳಗಿಯ ಪಶು ಆಸ್ಪತ್ರೆಯೊಳಗೆ ಹಿರಿಯ ಪಶು ವೈದ್ಯಾಧಿಕಾರಿಯಾಗಿರುವಂತಹ ಡಾಕ್ಟರ್ ಅಣ್ಣಾರಾವ್ ಪಾಟೀಲ್ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಅಣ್ಣಾರಾವ್ ಪಾಟೀಲ್ ಅವರೇ, ತಮಗೆ ಹಾರ್ದಿಕವಾದಂತಹ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸರ್. ಆತ್ಮೀಯರೇ, ಈ ಕಾರ್ಯಕ್ರಮದೊಳಗೆ ತಾವು ಕೂಡ ಭಾಗವಹಿಸಿ ತಮ್ಮ ವಿಚಾರಗಳನ್ನು ಹೇಳಬಹುದು ಮತ್ತು ತಮ್ಮ ಸಲಹೆ ಸೂಚನೆ ಕೂಡ ಕೊಡಬಹುದು. ಅದರ ಜೊತೆಗೆ ತಮ್ಮ ಸಮಸ್ಯೆಗಳನ್ನು ನಮ್ಮ ಡಾಕ್ಟರ್ ಅಣ್ಣಾರಾವ್ ಪಾಟೀಲ್ ಅವರ ಜೊತೆಗೆ ಚರ್ಚೆ ಮಾಡಬಹುದು. ಅದಕ್ಕಾಗಿ ನಮ್ಮ ದೂರವಾಣಿ ಸಂಖ್ಯೆಗಳನ್ನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಡಬಹುದು. 2959986, ಇನ್ನೊಂದು ದೂರವಾಣಿ 2959987, ಕಲಬುರಗಿಯ ಎಸ್ಟಿಡಿ ಕೋಡ್ 08472. ಆತ್ಮೀಯರೇ, ಈಗ ನಾವು ಸಿಡಿಲು ಯಾವ ರೀತಿ ನಮ್ಮ ಭಾಗದೊಳಗೆ ತೊಂದರೆ ಉಂಟು ಮಾಡ್ತಾ ಇದ್ದಾವೆ, ಏನೇನು ಹಾನಿ ಮಾಡ್ತಾ ಇದ್ದಾವೆ, ವಿಶೇಷವಾಗಿ ನಮ್ಮ ಕೃಷಿ ಮೇಲೆ ಬಹಳಷ್ಟು ದುಷ್ಪರಿಣಾಮಗಳು ಸಿಡಿಲಿನಿಂದ ಆಗುವುದನ್ನು ನಾವು ನೋಡ್ತಾ ಇದ್ದೀವಿ. ನೇರವಾಗಿ ನಮ್ಮ ರೈತರು ಸಿಡಿಲಿಗೆ ತಮ್ಮನ್ನು ತಾವು ತೆರೆಕೊಂಡಿರ್ತಾರೆ ಮತ್ತೆ ಅವರಿಗೆ ಅನಾಹುತ ಆಗುವಂತಹದನ್ನ ನಾವು ಇಲ್ಲಿ ತನಕ ನೋಡ್ಕೋತಾ ಬಂದೀವಿ. ಬಯಲಿನಲ್ಲಿ ಕೆಲಸ ಮಾಡುವಂಥದ್ದು, ಆಮೇಲೆ ವಿದ್ಯುತ್ ಕಂಬಗಳ ಹತ್ರ ಸಮೀಪವಾಗಿ ಇರುವಂಥದ್ದು, ನೀರಿನ ಹತ್ರ ಸಮೀಪವಾಗಿರುವಂಥದ್ದು, ಇಂಥ ಎಲ್ಲ ಸನ್ನಿವೇಶಗಳು ನಮ್ಮ ರೈತರನ್ನ ಸಿಡಿಲಿಗೆ ಆಹ್ವಾನ ನೀಡುವಂಗ ಒಂದು ವ್ಯವಸ್ಥೆಯನ್ನು ರೂಪಿಸಿರುವುದನ್ನು ನಾವು ನೋಡ್ತಾ ಇದ್ದೀವಿ. ಅದಕ್ಕೆ ರೈತರು ಸಿಡಿಲಿನಿಂದ ತಮ್ಮನ್ನು ತಾವು ಸಂರಕ್ಷಣೆ ಮಾಡೋದ್ರ ಕಡೆ ಗಮನ ಹರಿಸಬೇಕು. ಅದಕ್ಕಾಗಿ ನಮ್ಮ ಭಾಗ ಯಾವ ರೀತಿ ಸಿಡಿಲಿನಿಂದ ನಲುಗಿ ಹೋಗಿದೆ ಮತ್ತು ಯಾವ ರೀತಿಯಾದಂತಹ ಅವಘಡಗಳು ಇಲ್ಲಿ ಆಗ್ತಾ ಇದ್ದಾವೆ, ಈ ಎಲ್ಲ ವಿಷಯಗಳನ್ನು ಡಾಕ್ಟರ್ ಅಣ್ಣಾರಾವ್ ಪಾಟೀಲ್ ಅವರೇ, ತಮ್ಮ ಅನುಭವ ಸಾಕಷ್ಟಿದೆ, ಸುಮಾರು 10-13 ವರ್ಷಗಳ ಅನುಭವ ತಮಗದ. ತಾವು ಸಾಕಷ್ಟು ಗ್ರಾಮೀಣ ಪ್ರದೇಶಗಳ ಕೆಲಸ ಮಾಡಿದ್ದೀರಿ ಮತ್ತು ಸಿಡಿಲಿನಿಂದ ನಮ್ಮ ಜಾನುವಾರುಗಳು ಅಸೂನಿಗುವುದನ್ನು ಕೂಡ ತಾವು ನೋಡಿದ್ದೀರಿ, ಜನರ ಪ್ರಾಣ ಹೋಗುವುದನ್ನು ಕೂಡ ತಾವು ಗಮನಿಸಿದ್ದೀರಿ. ಇಂಥ ಒಂದು ಸನ್ನಿವೇಶವನ್ನು ನಾವು ನಮ್ಮ ಕಲಬುರಗಿ ಜಿಲ್ಲೆ ಇರಬಹುದು, ಕಲ್ಯಾಣ ಕರ್ನಾಟಕ ಇರಬಹುದು, ವಿಶೇಷವಾಗಿ ನಮ್ಮ ಉತ್ತರ ಕರ್ನಾಟಕದ ಬಯಲುಸೀಮೆ ಇರಬಹುದು, ಇಲ್ಲಿ ಈ ಒಂದು ಅವಘಡಗಳು ಸಾಮಾನ್ಯವಾಗಿರುವಂಥದ್ದು. ಅದಕ್ಕೆ ಇಲ್ಲಿ ತಾವು ಕಂಡುಕೊಂಡಂತಹ ಅನುಭವಗಳು ಏನದಾವ ನಮ್ಮ ರೈತರ ಜೊತೆಗೆ ತಾವು ಹಂಚಿಕೊಳ್ಬೇಕು. ರೈತ ಬಾಂಧವರಿಗೆ ನಮಸ್ಕಾರಗಳು. ಈ ನಮ್ಮ ಕಲಬುರಗಿ ಜಿಲ್ಲೆ ಅಂತ ನಾವು ವಾತಾವರಣ ಹೇಳ್ತೀವಿ ಸರ್, ಇದೊಂದು ಬಯಲು ಸೀಮೆಯ ಒಂದು ವಾತಾವರಣ. ಈ ಬಯಲು ಸೀಮೆಯ ವಾತಾವರಣದಿಂದ ಒಂದು ವಿಶಾಲವಾದ ಮೈದಾನ ಪ್ರದೇಶ ನಮ್ಮ ಹತ್ರ ಹೆಚ್ಚಿಗಿದೆ. ಈ ಗುಡ್ಡಗಾಡುಗಳ ಸಂಖ್ಯೆ ನಮ್ಮಲ್ಲಿ ಅತಿ ವಿರಳ ಸರ್. ಈ ಬಯಲು ಸೀಮೆ ಜಾಸ್ತಿ ಇರೋದ್ರಿಂದ ಈ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಸುಮಾರು 10-12 ಜನ ಜನರು ಜೀವ ಸಿಡಿಲಿಗೆ ಬಲಿಯಾಗ್ತಾ ಇದ್ದಾರೆ. ಸುಮಾರು 60-80 ತನಕ ಜನವರುಗಳು ಸಿಡಿಲಿಗೆ ಬಲಿಯಾಗ್ತಾ ಇದೆ ಸರ್. ಒಂದು ಉದಾಹರಣೆ ಕೊಡಬೇಕಂದ್ರೆ, ಹೋದ ವರ್ಷ 2022 ಅಕ್ಟೋಬರ್ 16 ಈ ಕಲಬುರಗಿ ಜಿಲ್ಲೆ ಕಾಳಗಿ ತಾಲೂಕಿನ ಲಕ್ಷ್ಮಣ ನಾಯಕ್ ತಾಂಡ ಅಂತ ಒಂದು ತಾಂಡ ಹತ್ತಿರ ಒಂದೇ ಸಿಡಿಲಿಗೆ ಬಲಿಯಾಗಿ ಸುಮಾರು 16 ಜಾನುವಾರುಗಳು, ಅದರಲ್ಲಿ 2 ಎತ್ತುಗಳು ಮತ್ತು 4 ಕರುಗಳು, ಉಳಿದವೆಲ್ಲ ಹಸುಗಳು, ಒಂದೇ ಸಲಕ್ಕೆ ಪ್ರಾಣ ಕಳೆದುಕೊಂಡ್ಬಿಟ್ಟು. ಅಂತ ಅದೇ ರೀತಿ ಆಳಂದ ತಾಲೂಕಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ಒಂದು 5 ಎತ್ತುಗಳು ಒಂದೇ ಮನೆಯವರದು, ಒಂದು ಕಮಲಾನಗರ ಹತ್ರದ ಒಂದು ಗ್ರಾಮ, ಆ ಗ್ರಾಮದಲ್ಲಿ 5 ಎತ್ತುಗಳು ಒಂದೇ ಸಲಕ್ಕೆ ಸಿಡಿಲಿಗೆ ಬಲಿಯಾಗಿಬಿಟ್ಟು ಸರ್. ಬೇರೆ ಕಡೆ ಎಲ್ಲ ಏನಾಗ್ತದೆ ಸರ್, ಮಳೆ ಬಂದಾಗ ಮರದ ಕೆಳಗೆ ಕಟ್ಟದಾಗ 2 ಎತ್ತುಗಳು, ಎತ್ತುಗಳ ಜೊತೆ ರೈತರು ಅಥವಾ ಎತ್ತುಗಳ ಮೈಯ ಟೈಮಿಗೆ ರೈತರು ಮತ್ತು ಎತ್ತುಗಳು ಮತ್ತು ಸುಮಾರು 20 ಕುರಿಗಳು, ಈ ತರ ಎಲ್ಲ ಸುಮಾರು ಜಾನುವಾರು ಪ್ರಾಣಹಾನಿಗಳು ಮತ್ತು ಮನುಷ್ಯರದ ಪ್ರಾಣಹಾನಿ ಈ ಭಾಗದಲ್ಲಿ ಉಂಟು ಮಾಡಿದೆ ಸರ್. ನಮ್ಮ ಉತ್ತರ ಕರ್ನಾಟಕದ ಎಸ್ಪೆಷಲಿ ಬೀದರ್ ಜಿಲ್ಲೆ ಇರಬಹುದು, ನಮ್ಮ ಕಲಬುರಗಿ, ಯಾದಗಿರಿ, ವಿಜಯಪುರ, ಈ ಗದಗ ಮತ್ತು ಈ ಜಿಲ್ಲೆಗಳೇನದು ಸಿಡಿಲಿಗೆ ಬಹಳಷ್ಟು ಒಂದು ಹೆಚ್ಚಿಗೆ ಸಿಡಿಲು ಒಂದು ಬೀಳತಕ್ಕಂಥ ಪ್ರದೇಶವಾಗಿದ್ದು, ರೈತರು ಸ್ವಲ್ಪ ಮುನ್ನೆಚ್ಚರಿಕೆ ಕ್ರಮಗಳನ್ನು ಅನುಸರಿಸುವ ಮೂಲಕ ತಾವು ತಮ್ಮ ಜೀವನ ಉಳಿಸಿಕೊಳ್ಬೇಕಂತ ನಾನು ಈ ಮೂಲಕ ಮಾಹಿತಿ ತಿಳಿಸ್ತೇನೆ ಸರ್. ಈಗ ಯಾವುದಾದ್ರೂ ಅವಘಡ ಆಯಿತು ಅಂತಂದ್ರೆ, ಸಿಡಿಲಿನಿಂದ ಅವಘಡ ಆಯಿತು ಅಂತಂದ್ರೆ ಅಲ್ಲಿ ತಮ್ಮ ಉಪಸ್ಥಿತಿ ಇರಲೇಬೇಕಾಗ್ತದೆ ಅಂತಂದ್ರೆ, ಹೌದು ಸರ್. ಅಂದ್ರೆ ಮೊದಲನೇದಾಗ ಏನಾಗ್ತದೆ ಸರ್, ಸಿಡಿಲು ಬಿದ್ದು ಪ್ರಾಣ ಹಾನಿಯಾದಾಗ ರೈತರು ಮೊದಲನೇದಾಗ ಏನ್ ಮಾಡ್ಬೇಕು ಸರ್, ಒಂದು ಪೊಲೀಸ್ ಸ್ಟೇಷನ್, ತಮ್ಮ ಹತ್ತಿರದ ಪೊಲೀಸ್ ಸ್ಟೇಷನ್ ಭೇಟಿ ಕೊಟ್ಟು ಒಂದು ಪ್ರಾಥಮಿಕ ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟ್ ಅಂತ ಹೇಳ್ತೀವಿ ಸರ್, ಪ್ರಾಥಮಿಕ ವರದಿ ಕೊಡಬೇಕು, ಎಫ್ಐಆರ್ ಮಾಡಬೇಕು. ಅಲ್ಲಿ ಏನಾದ್ರು ಪ್ರಾಣಿ ಜೀವ ಹಾನಿ ಆದ್ರೆ ಕೂಡಲೇ ನಮ್ಮ ಹತ್ತಿರದ ಪಶು ವೈದ್ಯರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಪಶು ವೈದ್ಯರು ಬಂದು ಮಾನವತರ ಪರೀಕ್ಷೆ ಕಂಡಕ್ಟ್ ಮಾಡ್ತಾರೆ, ಅದು ರಿಪೋರ್ಟ್ ಕಳಿಸ್ತಾರೆ ಸರ್. ಆಮೇಲೆ ಇದು ಪರಿಹಾರ ಕೊಡೋದು ಒಂದು ವಿಚಾರ ವ್ಯವಸ್ಥೆ ಹೆಂಗಿದೆ ಅಂದ್ರೆ ಸರ್, ಕಂದಾಯ ಇಲಾಖೆ ಪರಿಹಾರ ಕೊಡ್ತಾರೆ ಸರ್. ನಾವು ಪೊಲೀಸ್ ಸ್ಟೇಷನ್ ಎಫ್ಐಆರ್ ಮಾಡ್ತಾರೆ, ಅವ್ರು ನಮಗೆ ಲೆಟರ್ ಕೊಡ್ತಾರೆ, ನಾವು ಪ್ರಾಣಿಯ ಒಂದು ಮಾನವತರ ಪರೀಕ್ಷೆ ಮಾಡಿ ಆ ವರದಿಯನ್ನು ಅವ್ರಿಗೆ ಕೊಡ್ತೀವಿ, ಅವರು ನಂತರ ಕಂದಾಯ ಇಲಾಖೆಗೆ ಸಲ್ಲಿಸ್ತಾರೆ. ಈ ಕಂದಾಯ ಇಲಾಖೆ ಏನ್ ಮಾಡ್ತಾರೆ ಸರ್, ಮಾನವರು ಪ್ರಾಣಿ ಹಾನಿ ಆದಾಗ ಸುಮಾರು 500,000 ರೂಪಾಯಿ ಕೊಡ್ತಾರೆ ಸರ್. ಅದೇ ರೀತಿ ಜಾನುವಾರು ಪ್ರಾಣಿ ಹಾನಾದಾಗ, ಈ ಎತ್ತುಗಳಾದಾಗ ಹೊಸ ಒಂದು ಪರಿಷ್ಕೃತ ಆದೇಶದ ಪ್ರಕಾರ ಒಂದು 32,000 ಕೊಡ್ತಾರೆ ಸರ್. ಅದೇ ಎಮ್ಮೆ ಅಥವಾ ಹಸು ಹಾಲು ಕೊಡೋ ಜಾನುವಾರುಗಳು ಮರಣ ಹೊಂದಿದಾಗ 37,500 ರೂಪಾಯಿ ಕೊಡ್ತಾರೆ ಸರ್. ಅದೇ ರೀತಿ ಕರುಗಳು ಮತ್ತು ಕುರಿ ಆಡು ಮರಣ ಹೊಂದಿದಾಗ ಒಂದು ಸುಮಾರು 5,000 ರೂಪಾಯಿ ಸರ್, ಒಂದೊಂದು ಪ್ರಾಣಿಗೆ. ಆ ತರ ಒಂದು ಪರಿಹಾರ ಕೊಡೋದು ಕಂದಾಯ ಇಲಾಖೆ ಅಂತ ಕೊಡ್ತಾರೆ ಸರ್. ಇದು ಒಂದು ನಮ್ಮ ಭಾಗದಲ್ಲಿ ಒಂದು ಪದ್ಧತಿ ಇದೆ ಸರ್. ಡಾಕ್ಟರ್, ಈಗ ಸುಮಾರು ದಶಕದ ಅನುಭವ ತಮ್ದು, ಈ ಸಿಡಿಲಿನಿಂದ ಏನೇನು ಅನಾಹುತಗಳಾಗ್ಯಾವ ಅದನ್ನ ತಾವು ನೋಡಿದ್ದೀರಿ. ನಮ್ಮ ಕೃಷಿಕರ ಜಾನುವಾರುಗಳೇನದಾವ ಅದ್ರ ಮೇಲೆ ಅಷ್ಟು ಈಗಾಗಲೇ ತಾವು ಹೇಳದಂಗ ಸಾಕಷ್ಟು ನುಕ್ಸಾನು ಆಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಈ ಕಳೆದ ಒಂದು ದಶಕದೊಳಗ ಅವಧಿಯೊಳಗ ಸಾಮಾನ್ಯವಾಗಿ ತಾವು ಕಂಡುಕೊಂಡಂತಹ ಎಷ್ಟು ಸಂಖ್ಯೆಯ ಜಾನುವಾರುಗಳು ಕಣ್ಮರೆಯಾಗ್ಯಾವಂತೀರಿ ಸರ್? ಇದು ನಮ್ದು ಹೆಂಗಾಗ್ತದೆ ಸರ್, ನಮ್ಮ ಭಾರತ ದೇಶದ ಅಂತ ನಾವು ಒಂದು ತಗೊಂಡಾಗ ಸುಮಾರು 2005 ಈಚೆಗೆ ಸರ್, 2100 ಜಾನುವಾರುಗಳು ಮನುಷ್ಯರು ಸರ್ ಪ್ರಾಣ ಕಳೆದುಕೊಳ್ತಾ ಇದ್ದಾರೆ. ಇನ್ನು ಜಾನುವಾರುಗಳು ನಾವು ಲೆಕ್ಕ ಹಾಕಿದಾಗ ಹಲವಾರು ಸಂಶೋಧಕರು ಏನ್ ಹೇಳ್ತಾರೆ ಅಂದ್ರೆ ಸರ್, ಪ್ರಾಣಿಗಳ ಸಿಡಿಲಿಂದ ಮರಣ ಹೊಂದಿರುವುದು ಮನುಷ್ಯರಿಗಿಂತ 6 ಪಟ್ಟು ಅಧಿಕ ಅಂತ ಹೇಳ್ತಾರೆ. 6 ಪಟ್ಟು ಅಂದ್ರೆ 2000 ನಾವು ಮನುಷ್ಯರು ನಾವು ಈ ವರ್ಷ ನಾವು ಡೆತ್ ಆಗ್ಯಾರ ಅಂತ ವಿಚಾರ ಮಾಡಿದಾಗ ಸುಮಾರು 12,000 ಜಾನುವಾರುಗಳು ಮರಣ ಹೊಂದಿರ್ತವೆ ಸರ್. ಆಮೇಲೆ ಮರಣ ಹೊಂದುವುದು ಅದು ಇವನ್ ಅದರ ದಾಖಲೆಗಳ ಸಹಿತ ಇದಾವೆ ಸರ್, ಸುಮಾರು ದೇಶದಲ್ಲಿ ವಿವಿಧ ಭಾಗಗಳು ಇದಾವೆ ಸರ್. ನಮ್ಮ ಭಾರತ ದೇಶ ಅಂತ ನಾವು ಸಿಡಿಲು ಬಗ್ಗೆ ನಾವು ವಿಚಾರ ಮಾಡಿ ನೋಡಿದಾಗ ನಮ್ಮ ಉತ್ತರ ಭಾರತ, ಈಶಾನ್ಯ ಭಾರತ ಮತ್ತು ದಕ್ಷಿಣ ಭಾರತ ಈ ಸಿಡಿಲಿಗೆ ಸ್ವಲ್ಪ ಹೆಚ್ಚು ಸಿಡಿಲು ಬೀಳತಕ್ಕಂತ ಪ್ರದೇಶಗಳಿದ್ದಾವೆ ಸರ್. ಇನ್ನು ರಾಜ್ಯಗಳ ಲೆಕ್ಕ ತಗೊಂಡಾಗ ಈ ರಾಜಸ್ಥಾನ ಇರಬಹುದು ಸರ್, ಈ ಮಧ್ಯಪ್ರದೇಶ, ಉತ್ತರ ಪ್ರದೇಶ, ಈ ಬಿಹಾರ, ಒರಿಸ್ಸಾ ಮತ್ತೆ ನಮ್ಮ ಮಹಾರಾಷ್ಟ್ರ, ಕರ್ನಾಟಕ, ತೆಲಂಗಾಣ ಮತ್ತು ಆಂಧ್ರಪ್ರದೇಶ, ಈ ಪ್ರದೇಶಗಳು ಬಯಲು ಸೀಮೆಗಳು ಇರೋದ್ರಿಂದ ಈ ಭಾಗದಲ್ಲಿ ಹೆಚ್ಚಿನ ಸಿಡಿಲುಗಳು ರೆಕಾರ್ಡ್ ಆಗಿದ್ದಾವೆ ಸರ್. ಅದೇ ರೀತಿ ನಾವು ಕಳೆದ ವರ್ಷ ಒಂದೇ ಎಕ್ಸಾಂಪಲ್ ನಮ್ಗೆ ಹೇಳಬೇಕು, ಉದಾಹರಣೆ ಕೊಡಬೇಕಂತ ಹೇಳಿದ್ರೆ ಸರ್, ಇದು June 25 ಒಂದು ನಮ್ಮ ಉತ್ತರ ಪ್ರದೇಶ ಮತ್ತು ಬಿಹಾರ ಈ ಭಾಗದಲ್ಲಿ ಸುಮಾರು 123 ಸಿಡಿಲು ಬಿಡುತ್ತವೆ ಸರ್. 123 ಒಂದೇ ದಿವಸ 24 hours ಅಲ್ಲಿ 123 ಸಿಡಿಲು ಬಿಡುತ್ತವೆ ಸರ್. ಇದರಲ್ಲಿ 107 ಮನುಷ್ಯರು ಪ್ರಾಣ ಕಳ್ಕೋತಾರೆ ಸರ್, ಸುಮಾರು 350-60 ಜಾನುವಾರುಗಳು ಪ್ರಾಣ ಕಳ್ಕೋತಾವೆ ಸರ್. ಅದರಿಂದ ನಾವು ವಿಚಾರ ಮಾಡಬಹುದು ಸರ್, ಸಿಡಿಲು ಯಾವ ರೀತಿ ನಮ್ಗೆ ಒಂದು ದುಷ್ಪರಿಣಾಮಗಳನ್ನು ಬೀರ್ತಾ ಇದೆ. ಆಮೇಲೆ ನಮ್ಮ ಭಾರತ ದೇಶದಾಗ ಸರ್, ಈ ಕಡೆ ನಮ್ಮ ಮಹಾರಾಷ್ಟ್ರ ರಾಜ್ಯದಲ್ಲಿ ಮರಾಠವಾಡ ಒಂದು ಪ್ರದೇಶ ಬರ್ತದೆ ಸರ್. ಇದು ಅಲ್ಲಿ ಏನಾಗ್ತದೆ ಅಂದ್ರೆ ಇದು ಬೀಡ್ ಮತ್ತೆ ಉಸ್ಮಾನಾಬಾದ್, ಔರಂಗಾಬಾದ್, ಜಲನ, ಪರಭಣಿ, ಜಲಗಾವ್ ಮತ್ತೆ ಈ ಕಡೆ ಸರ್ ನಾಂದೇಡ್ ಅಂತ ಇವೆಲ್ಲ ಜಿಲ್ಲೆಗಳು ಬರ್ತಾವೆ ಸರ್. ಇದು ಮರಾಠವಾಡ ಅಂತ ನಮ್ಗೆ ನಮ್ಮ ಬಾಲ್ಕಿ ಮತ್ತು ಬೀದರ್ಗೆ ಹತ್ತಿರ ಹೋಗ್ತದೆ ಸರ್ ಮರಾಠವಾಡ ಏರಿಯ. ಈ ಭಾಗದಲ್ಲಿ ಸರ್ ಪ್ರತಿ ವರ್ಷ ಸುಮಾರು 300-350 ಜನ ರೈತರು, ಅಂದ್ರೆ ರೈತರು ಮತ್ತು ಬೇರೆ ಜನಗಳು ಪ್ರಾಣ ಕಳ್ಕೋತಾರೆ ಸರ್. ಸುಮಾರು 1,000 ಹೆಚ್ಚಿಗೆ ಜನ ಜಾನುವಾರುಗಳು ಮರಣ ಹೊಂದುತ್ತವೆ ಸರ್. ಸೊ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಸಿಡಿಲು ಬಿಡತಕ್ಕಂಥ ಪ್ರದೇಶ ಇದಾಗಿದೆ ಸರ್. ಸೊ ಈ ರೀತಿ ನಮ್ಗೆ ಸಿಡಿಲು. ಆಮೇಲೆ ಮುಖ್ಯವಾಗಿ ನಾವು ಇನ್ನೊಂದು ಮುಖ್ಯವಾದ ಅಂಶ ನಾವು ಗಮನಿಸಬೇಕಂದ್ರೆ ಸರ್, ಗುಡ್ಡಗಳ ಪ್ರದೇಶಗಳಲ್ಲಿ ಸಿಡಿಲಿನ ಅವಘಡಗಳು ಕಡಿಮೆ, ಬಯಲು ಸೀಮೆಗಳಲ್ಲಿ ಜಾಸ್ತಿ. ಇದು ಬಿಹಾರ ಮತ್ತು ಉತ್ತರ ಪ್ರದೇಶ ಹೇಳ್ತಾರೆ ಸರ್, ಅದು ಗಂಗಾ ನದಿ ಬಯಲು. ಈ ಕಡೆ ಮಧ್ಯಪ್ರದೇಶ ಮತ್ತು ಈ ಕಡೆ ಆಂಧ್ರಪ್ರದೇಶ, ಕರ್ನಾಟಕ, ನರ್ಮದಾ ನದಿ ಇರಬಹುದು, ನಮ್ಮ ನದಿಗಳೆಲ್ಲ ಇದಲ್ಲ, ಆ ಭಾಗದಲ್ಲಿ ಏನಾಗ್ತದೆ ಸರ್, ಅದು ನದಿ ಮುಖಜ ಭೂಮಿಯಲ್ಲಿ ಒಂದು ಬಯಲು ಪ್ರದೇಶಗಳಲ್ಲಿ ಈ ಸಿಡಿಲಿನ ಅವಘಡದಿಂದ ಜನರ ಮತ್ತು ಜಾನುವಾರುಗಳ ಪ್ರಾಣಿ ಹೆಚ್ಚಾಗಿ ದಾಖಲಾಗಿವೆ ಸರ್. ಯಾಕಂತೀರಿ ಇಂಥಲ್ಲಿ ನಮ್ಮಲ್ಲಿ ಬಯಲು ಪ್ರದೇಶದೊಳಗೆ ಯಾಕೆ ಹೆಚ್ಚಿಗೆ ಅಂತೀರಿ ಅಂದ್ರೆ, ಗುಡ್ಡಗಾಡು ಪ್ರದೇಶದಲ್ಲಿ ಏನಾಗ್ತದೆ ಸರ್, ಗುಡ್ಡಗಾಡು ಪ್ರದೇಶಗಳಲ್ಲಿ ಏನಾಗ್ತದೆ ಸರ್, ಅಲ್ಲಿ ಜನರು ಮತ್ತು ಜಾನುವಾರುಗಳ ಸಂಖ್ಯೆ ಕಡಿಮೆ ಇರ್ತದೆ ಸರ್. ಆಮೇಲೆ ಸುರಕ್ಷಿತ ಪ್ರದೇಶಗಳು ಅವ್ರು ಹೋಗ್ತಾರೆ ಸರ್. ಇದು ಬಯಲು ಸೀಮೆ ಇರೋದ್ರಿಂದ ಏನಾಗ್ತದೆ ಸರ್, ನೇರವಾಗಿ ಒಂದು ವಾತಾವರಣದಲ್ಲಿ ಏನಾಗ್ತದೆ ಸರ್, ನೇರವಾಗಿ ಬಯಲು ಸೀಮೆಯಲ್ಲಿ ಸಿಡಿಲುಗಳು ಬೀಳತಕ್ಕಂತಹ ಒಂದು ಸಮಸ್ಯೆ ನೇರವಾಗಿ ಕಂಡುಬರ್ತದೆ. ಡಾಕ್ಟರ್, ಈಗ ಒಂದು ಕರೆ ಅದ, ನಮ್ಮ ರೈತರಿದ್ದಾರೆ ಫೋನ್ ಮೇಲೆ, ನಾವು ತಗೊಳ್ಳೋಣ, ಅದರ ನಂತರ ಮುಂದುವರಿಯೋಣ. ಓಕೆ ಸರ್. ಹಲೋ, ಆಕಾಶವಾಣಿ ಸಮಕ್ಷಮ ಕಾರ್ಯಕ್ರಮ, ಹಲೋ ಸರ್, ನಮಸ್ತೆ. ನಮಸ್ಕಾರ ಹೇಳ್ರಿ, ಯಾರು ಮಾತಾಡೋದು? ಸರ್, ನಾವು ಏರಿ ಗ್ರಾಮದಿಂದ ಸಾಜನ್ ಪಟೇಲ್ ಅಂತ. ನಮಸ್ಕಾರ. ನಮಸ್ಕಾರ ಸಾಜನ್ ಪಟೇಲ್ ರೀ, ಹೇಳ್ರಿ, ತಮ್ಮ ಪ್ರಶ್ನೆ ಏನಾದ್ರು ಕೇಳ್ರಿ. ಡಾಕ್ಟರ್ ಇದ್ದಾರೆ. ಸರ್ ನಮಸ್ಕಾರ, ಅಣ್ಣರಾಯ್ ಸರ್ ಅದು. ನಮಸ್ಕಾರ ಸರ್. ನಮಸ್ಕಾರ ಹೇಳಿ ಸರ್. ಈಗ ನೀವು ಗಿಡದ ಹತ್ರ ನಿಂತ್ರೆ ಸಿಡಿಲು ಬೀಳ್ತಾವೆ, ಆಮೇಲೆ ರಕ್ಷಣೆ ಮಾಡ್ಬೇಕು ಅನ್ಕೊಂಡ್ರಿ? ಹೌದು ಹೌದು. ಇದಕ್ಕೆ ನಾವು ಒಪ್ಕೋತೀವಿ. ಒಂದ್ ವೇಳೆ ಮನೆಯಲ್ಲಿದ್ದಾಗ್ಲೂ ಸಿಡಿಲು ಬಿದ್ದೇವ ಆಲ್ರೆಡಿ ನಮ್ಮ ಊರಲ್ಲಿ ಒಂದು ಹೋದಂತ ಘಟನೆ ಇದು, ಇದಕ್ಕೆ ಹೇಗೆ ರಕ್ಷಣೆ ಮಾಡ್ಕೋಬೇಕು ಸರ್? ನಿಮ್ದು ಒಳ್ಳೆ ಪ್ರಶ್ನೆ ಇದೆ. ಏನಾಗುತ್ತೆ ಅಂದ್ರೆ, 2016 ಇಸ್ವಿಯಲ್ಲಿ ನಮ್ಮ ಚಿತ್ತಾಪುರ ತಾಲೂಕಿನ ಮಂಗಲಿಗೆ ಅಂತ ಒಂದು ಗ್ರಾಮ ಇದೆ. ಆ ಮಂಗಲಗಿ ಗ್ರಾಮದಲ್ಲಿ ಒಂದ್ ಸಲ ಸಿಡ್ಲಿ ಏನಾಗ್ಬಿಡ್ತಾರೆ, ರಾತ್ರಿ ಒಂದ್ ಏನೋ ಒಂದು ಮನೆ ಮೇಲೆ ಬಿದ್ದು ಸುಮಾರು ಒಂದ್ ಎರಡು ಜನ ಪ್ರಾಣ ಕಳ್ಕೊಂಡ್ರು. ಸೊ ಇಂತ ಸಮಯದಲ್ಲಿ ನಾವ್ ಏನ್ ಮಾಡ್ಬೇಕಂತ ಹೇಳಿದ್ರೆ, ಇದು ಕಲಬುರಗಿ ನಾವು ಜಿಲ್ಲೆಯಲ್ಲಿ ಹೋದಾಗ ಈ ಎಲೆಕ್ಟ್ರಿಸಿಟಿ ಅಂಗಡಿಗಳು ಇರ್ತಾವ ಚಿಕ್ಕವ್ರ, ಅವ್ರ ಹತ್ರ ನೀವು ಹೋಗಿ ಈ ಮಿಂಚು ಬಂಧಕ ಅಂತ ಬರ್ತಾವ, ಲೈಟ್ನಿಂಗ್ ರಾಡ್ಸ್ ಅಂತ ಇಂಗ್ಲಿಷ್ ನ ಕರೀತಾರೆ, ಲೈಟ್ನಿಂಗ್ ಕಂಡಕ್ಟರ್ಸ್, ಲೈಟ್ನಿಂಗ್ ಕಂಡಕ್ಟರ್ಸ್ ಅಥವಾ ಲೈಟ್ನಿಂಗ್ ರಾಡ್ ಅಂತಾರೆ, ಅಥವಾ ಮಿಂಚು ಬಂಧಕ ಅಂತ ಹೇಳ್ಬಹುದು ನೀವು. ನೀವು ಮಿಂಚು ಬಂಧಕ ಕೊಡ್ರಿ ಅಂತ ನೀವು ಹೇಳಿದ್ರಂದ್ರೆ ಅವ್ರ ಏನ್ ಮಾಡ್ತಾರ, ಒಂದು ಮಿಂಚು ಬಂಧಕ ಕೊಡ್ತಾರೆ. ಈ ಮಿಂಚು ಬಂಧಕದ ಏನಿರ್ತದಂದ್ರೆ ಒಂದ್ ಮೇಲ್ಗಡೆ ಒಂದು ಹಿತ್ತ ಒಂದು ತಾಮ್ರದ ಒಂದು ತಂತಿಗಳು ಇರ್ತಾರ ಮೇಲ್ಗಡೆ, ಕೆಳಗಡೆ ಅರ್ಥಿಂಗ್ ಸಿಸ್ಟಮ್ ಅಲ್ಲಿ ವೈರಿಂಗ್ ಸಿಸ್ಟಮ್ ಇರ್ತಾರೆ. ಅವ್ರು ಏನ್ ಮಾಡ್ತಾರೆ, ಕೆಲವೊಂದ್ಸಲ ಅಂಗಡಿದವರು ಬಂದು ಅದು ಫಿಟ್ ಮಾಡ್ತಾರೆ ಅಂತ. ಆತರ ನೀವು ಒಂದು ರೈತರು ಅಥವಾ ನಮ್ದು ಯಾವುದೇ ರೀತಿ ಜನಗಳಿರಲಿ, ಎರಡು ಅಂತಸ್ಕಿಂತ ಹೆಚ್ಚಿಗೆ ಮನೆ ಇತ್ತಂತ ಕೋರಿ, ಅದಕ್ಕೂ ಮೇಲ್ಗಡೆ ನೀವು ಒಂದು ಮಿಂಚು ಬಂಧಕ ಕೂಡಿಸ್ಕೊಂಡ್ಬಿಟ್ರಂದ್ರೆ ಅವಾಗ ಏನಾಗ್ತದೆ, ಸಿಡ್ಲು ಬಂದು ಆ ಮಿಂಚು ಬಂಧಕ ಟಚ್ ಆಗ್ತಾರೆ, ಮಿಂಚು ಬಂಧ ಟಚ್ ಆಗೋದ್ರಿಂದ ಅದ್ರೊಳಗಿದ್ದೆಲ್ಲ ಪವರ್ ಏನಾಗ್ತಾರೆ, ಅರ್ಥಿಂಗ್ ಮೂಲಕ ಭೂಮಿಯೊಳಗೆ ಹೋಗ್ಬಿಡ್ತಾರೆ. ಅವು ಅರ್ಥಿಂಗ್ ಎರಡರಿಂದ ಮೂರ್ ಸಾವಿರ ಹೆಚ್ಚಿಗಿನ ಎರಡರಿಂದ ಮೂರ್ ಸಾವಿರ ರೂಪಾಯಿ ಇರ್ತದೆ. ನೀವು ತಗೊಂಡ್ ಬಂದು ಅಳವಡಿಕೆಗೆ ಒಂದು ಐದನೂರಿಂದ ಸಾವಿರ ರೂಪಾಯಿ ತಗೋಬಹುದು ಅವರು, ಬಟ್ ಒಳ್ಳೇದು. ಇದು ಮಾಡ್ಕೊಂಡ್ರೆ ನಾವೇನಾಗ್ತದೆ, ನಮ್ಮ ಜನವರುಗಳು ಈಗ ಕೊಟೆಗಳ ಹತ್ರ ನಾವು ಕೂಡಿಸ್ಕೊಳ್ಳೋದ್ರಿಂದ ನಮ್ಮ ಜನಗಳು ಮತ್ತು ಜನಗಳನ್ನ ನಾವು ಅಮೂಲ್ಯ ಪ್ರಾಣಗಳನ್ನ ನಾವು ಇದು ಬಳಸೋದ್ರಿಂದ ನಾವು ಉಳಿಸಬಹುದಾಗಿದೆ. ಪಟೇಲ್ ಅವರು, ಈಗ ಟಿವಿ ಮೊಬೈಲ್ ಏನು ಇದು ಹಾನಿ ಆಗಲ್ಲ ಸರ್ ಇದು ಹಚ್ಚಿದ್ರೆ? ಇಲ್ಲ, ಇದು ನೀವು ಇದು ಮಾಡೋದ್ರಿಂದ ಏನಾಗ್ತದೆ, ಅದ್ರ ಪವರ್ ಲೆಸ್ ಆಗ್ಬಿಡ್ತದೆ, ಅದು ಸಿಡ್ಲು ಬಂದಿರ್ತದಲ್ಲ, ಅದರಿಂದ ನಿಮ್ದು ಏನಾದ್ರೆ ಅರ್ಥಿಂಗ್ ನೀವು ಮಾಡೋದ್ರಿಂದ ನಿಮ್ಮ ವಿದ್ಯುತ್ ಉಪಕರಣಗಳ ಸಹಿತ ಒಂದು ಅವಕ್ಕೂ ಒಂದು ರಕ್ಷಣೆ ಸಿಗ್ತದೆ. ತುಂಬಾ ಒಳ್ಳೆ ಮಾಹಿತಿ ಸರ್, ಧನ್ಯವಾದಗಳು. ಇಲ್ಲ ಸಾಜನ್ ಪಟೇಲ್ ಒಂದ್ ಮಾತು ಕೇಳ್ರಿ, ಏನು ಬಯಲು ಹೊಲದೊಳಗೆ ಏನ್ ಮನಿ ಕಟ್ಕೊಂಡಿರ್ತಿರಲ್ಲ ರೈತರೆಲ್ಲಾರು, ಅವ್ರಿಗೆ ಇದು ಬಹಳ ಅವಶ್ಯದ. ಲೈಟ್ನಿಂಗ್ ಕಂಡಕ್ಟರ್ ಪ್ರತಿ ಮನೆ ಮೇಲೆ, ಯಾಕಂದ್ರೆ ಕೆಲವೊಂದ್ ಕಡೆ ಪಕ್ಕ ಮನೆ ಇರುವುದಿಲ್ಲ, ಪತ್ರ ಹಾಕೊಂಡಿರ್ತಾರ ಮೇಲೆ, ಅಂತವ್ರಿಗೆ ಈ ಲೈಟ್ನಿಂಗ್ ಕಂಡಕ್ಟರ್ ಬಹಳ ಮುಖ್ಯ. ಅದನ್ನ ಇಲ್ಲ ಅದನ್ನ ನಾವು ಹಾಕೊಳ್ಳೇಬೇಕು ಅಂದ್ರ ಸುರಕ್ಷಿತವಾಗಿರ್ತದ, ಸುರಕ್ಷಿತವಾಗಿರ್ತದ, ಅದು ಬಹಳ ಮುಖ್ಯವಾದಂತದ್ದು. ತುಂಬಾ ಉತ್ತಮವಾದ ಮಾಹಿತಿ ಸರ್, ತುಂಬಾ ಧನ್ಯವಾದಗಳು. ಒಳ್ಳೇದು ಒಳ್ಳೇದು, ತಮಗೂ ಕೂಡ ಧನ್ಯವಾದಗಳು. ಇದನ್ನ ತಾವ್ ಎಲ್ಲರಿಗೂ ಹೇಳ್ರಿ ಸಜನ್ ಪಟೇಲ್ ರೀ, ಮುಖ್ಯ ಅಂದ್ರೆ ನಮ್ಮ ರೈತರು ಏನಪ್ಪಾ ಅಂತಂದ್ರೆ ಗಿಡದ ಕೆಳಗೆ ಯಾವುದೇ ಕಾರಣಕ್ಕೂ ನಿಲ್ಬಾರದು, ನೀರಿನ ಹತ್ರ ಯಾವುದೇ ಕಾರಣಕ್ಕೂ ನಿಲ್ಬಾರದು. ಮಳೆ ಬಂದ ಕೂಡಲೇ ನಾವು ಗಿಡದ ಹತ್ರ ನಿಲ್ತೀವಿ, ನೇರವಾಗಿ ಗಿಡಕ್ಕೆ ಬಡಿತದ ಸಿಡ್ಲು. ಒಳ್ಳೇದು, ನಿಮ್ ಸಹಕಾರ ಇರಲಿ. ಧನ್ಯವಾದಗಳು ಸಜನ್ ಪಟೇಲ್ ರೀ, ಕರೆ ಮಾಡಿದ್ದಕ್ಕೆ. ಡಾಕ್ಟರ್, ಈಗ ಸಾಕಷ್ಟು ಅವಘಡಗಳನ್ನ ನಾವು ನೋಡ್ತಾ ಇದ್ದೀವಿ, ನೈಸರ್ಗಿಕ ವಿಕೋಪಗಳು ಅದಾವ, ಅದು ಪ್ರವಾಹ ಪರಿಸ್ಥಿತಿ ಇರಬಹುದು, ಚಂಡಮಾರುತ ಇರಬಹುದು, ಬರದಂತಹ ಪರಿಸ್ಥಿತಿ ಇರಬಹುದು, ಬಿಸಿಗಾಳಿ ಇರಬಹುದು, ಈ ಎಲ್ಲದರಲ್ಲಿ ಸಿಡಿಲು ಕೂಡ ಒಂದು ಪ್ರಾಕೃತಿಕ ವಿಕೋಪ. ಈ ಎಲ್ಲ ಅವಘಡಗಳಲ್ಲಿ ಹೆಚ್ಚಿನ ಹಾನಿಯನ್ನು ಉಂಟು ಮಾಡುವಂತಹ ಅವಘಡ ಯಾವುದು ಅನ್ನೋದ್ರ ಬಗ್ಗೆ ಯಾವತ್ತು ನಾವು ಚರ್ಚೆ ಒಳಗೆ ನೋಡ್ತಾನೆ ಇರ್ತೀವಿ, ಯಾವ್ದು ಇದ್ರೊಳಗೆ ಹೆಚ್ಚಿಗೆ ಅಂತೇಳಿ. ಕೆಲವೊಮ್ಮೆ ಅದು ಬಿರುಗಾಳಿ ಹೆಚ್ಚಿಗೆ ಅನಿಸ್ತದೆ, ಕೆಲವೊಮ್ಮೆ ಚಂಡಮಾರುತ ಹೆಚ್ಚಿಗೆ ಅನಿಸ್ತದೆ, ಕೆಲವೊಮ್ಮೆ ಬಿಸಿಗಾಳಿ ಹೆಚ್ಚಿಗೆ ಅನಿಸ್ತದ. ಈ ಸಿಡಿಲಿನ ಒಂದು ರೇಟಿಂಗ್ ಏನದ ಅಂತೀರಿ ಇದ್ರೊಳಗೆ? ಸರ್, ಸಾಮಾನ್ಯವಾಗಿ ಏನಾಗ್ತದೆ ಸರ್, ನಾವು ಈಗ ಪ್ರಾಕೃತಿಕ ವಿಕೋಪಗಳು ಅಂತ ಹೇಳ್ತೀವಿ ನಾವು, ನ್ಯಾಷನಲ್ ಡಿಸಾಸ್ಟರ್ಸ್ ಅಂತ ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ. ಇದರಲ್ಲಿ ಏನಾಗ್ತದೆ ಸರ್, ಮೊದಲನೇದಾಗಿ ಕಡಿಮೆ ಅತಿ ಕಡಿಮೆ ಮರಣ ಹೊಂದಿರೋ ಒಂದು ದಾಖಲೆ ಇರೋದು ಇದು ಭೂಕಂಪನ ಸರ್. ಭೂಕಂಪ ಅಲ್ಲಿ ಕೇವಲ 3% ಅಷ್ಟೇ ಮರಣ ಹೊಂದ್ರೆ, ಒಂದು 100 ಜನರು ನಾವು ಸರಾಸರಿಯಾಗಿ ಪ್ರಕೃತಿ ವಿಕೋಪದಿಂದ ಮರಣ ಹೊಂದಿದಾರೆ ಅಂತ ಲೆಕ್ಕ ತಗೊಂಡಾಗ ಅದರಲ್ಲಿ ಭೂಕಂಪದ ಪಾಲು ಶೇಕಡ 3% ಸರ್. ಅದಾದ ತಕ್ಷಣ ನೆಕ್ಸ್ಟ್ ಏನಾಗ್ತದೆ ಸರ್, ಒಂದು 10-15% ಈ ಚಳಿಗಳು ಚಳಿಗಾಳಿಯಿಂದ ಸ್ಪೆಷಲಿ ನಮ್ಮ ಚಳಿಗಾಲದಲ್ಲಿ. ಆಮೇಲೆ ಎರಡನೇ ದಿನ ಆಗ್ತದೆ ಸರ್, ಮುಂದೆ ಈ ಬಿಸಿಲು ಮತ್ತು ಬಿಸಿಗಾಳಿ ಬರ್ತಾವ, ಅವು ಸುಮಾರು 15-20% ಅಷ್ಟು ಮರಣಗಳ ಉಂಟು ಮಾಡ್ತಾವ ಸರ್. ಒಳ್ಳೆ ಒಂದು ಕರೆಯದ, ನಾವು ಮತ್ತೆ ಚರ್ಚೆಯನ್ನು ಮುಂದುವರ್ಸೋ. ಓಕೆ ಸರ್, ಓಕೆ ಸರ್. ಹಲೋ, ಆಕಾಶವಾಣಿ. ಹಲೋ, ನಮಸ್ಕಾರ ಹೇಳ್ರಿ, ಯಾರು ಮಾತಾಡೋದು? ಸರ್, ನಾನು ಸಂಗನಗೌಡ ಸಿದ್ದಗೊಂಡ ಸರ್, ಶ್ರೀನಿವಾಸ ಅಡಿಗೆ ಮಾತಾಡ್ತಾ. ಸಂಗನಗೌಡ್ರೆ, ಸ್ವಾಗತ ತಮಗೆ. ಅನಾರೋಪಾಟ್ಲವರಿಗೂ ಕೂಡ ನಮಸ್ಕಾರಗಳು ಸರ್ ಈ ಕಾರ್ಯಕ್ರಮ ಮೂಲಕ. ನಮಸ್ಕಾರ ಸರ್, ನಮಸ್ಕಾರ. ವಿಶೇಷಪ್ಪ ಅಂತಂದ್ರೆ ಇವತ್ತಿನ ವಿಷಯನೇ ಬಹಳ ಸೂಕ್ಷ್ಮವಾಗಿರ್ತಕ್ಕಂಥದ್ದು, ರೈತರಿಗೆ ಬಹಳಷ್ಟು ಅನುಕೂಲವಾಗಿರ್ತಕ್ಕಂಥ ಮಾಹಿತಿ ಸಿಗ್ತದೆ ಸರ್. ಅದಕ್ಕೆ ಮೊಟ್ಟ ಮೊದಲಿಗೆ ನಾನು ಧನ್ಯವಾದಗಳು ತಿಳಿಸ್ತೀನಿ ಕಾರ್ಯಕ್ರಮ ಮೂಲಕ. ಒಳ್ಳೇದು, ಒಳ್ಳೇದು. ಸಾಕಷ್ಟು ತಾವೇನದ ಕೃಷಿ ರಂಗದೊಳಗ ಸಾಕಷ್ಟಲ್ಲ ಈ ಮೇಘ ಸಂದೇಶ ಕಾರ್ಯಕ್ರಮ ಮೂಲಕ ನೀರಿನ ಒಂದು ಸಮೀಪ ಆಗಿರ್ಬಹುದು, ವಿದ್ಯುತ್ ಕಂಬಗಳಲ್ಲಾಗಿ ಹೀಗಾಗಿ ಸುಮಾರು ಕಡೆ ಈ ಸಿಡಿಲಿನ ಅಪಾಯ ಆಗ್ತದೆ ಅಂತಂದು ತಾವು ಮುನ್ಸೂಚನೆ ಕೊಟ್ಟಿರ್ತಾರೆ. ಆದ್ರೂ ಕೆಲವೊಂದು ರೈತರು ಕೇಳಗುರಿಲ್ಲ, ರೇಡಿಯೋ ಕೇಳಂಗಿಲ್ಲ ಅಂತ ರೈತರಿಗೆ ನಾವು ಯಾವ ರೀತಿ ಒಂದು ಮಾಹಿತಿಯನ್ನ ಮಾಡ್ಕೋಬೇಕು ಒಂದು ಪ್ರಶ್ನೆ. ರೇಡಿಯೋ ಕೇಳಲಾರದಂತವ್ರಿಗೆ ಯಾವ ರೀತಿ ಮಾಹಿತಿ ತಲುಪಿಸಬೇಕು ಅನ್ನುವಂಥದ್ದು. ಹೌದು ಸರ್, ನಾವು ಕೆಲವೊಂದ್ ಜನ ಅಷ್ಟೇ ರೇಡಿಯೋ ಕೇಳಗುರಿದ್ದೀವಿ ಸರ್. ಸಾಕಷ್ಟು ಈಗ ಗ್ರಾಮೀಣ ಪ್ರದೇಶದಲ್ಲಿ ಕೇಳುವರಿಲ್ಲ ಸರ್, ಕೇಳ್ರಿ ಅಂತಂದಾಗ ಯಾರು ಕೇಳುವರಿಲ್ಲ. ಯಾವ ರೀತಿ ಒಂದು ಇಲಾಖೆ ವತಿಯಿಂದ ಒಂದು ನಾವು ಮಾಹಿತಿಯನ್ನು ಮಾಡ್ಕೊಳ್ಬಹುದು ಅಂತ ನಮ್ಮ ಪಾಟೀಲ್ ಅವರಿಗೆ ಪ್ರಶ್ನೆ ಇದೆ. ಹಾ ಸರ್, ಸಂಘಟನೆಗಳವ್ರಿ, ಒಂದು ಒಳ್ಳೆಯವಾದ ಒಂದು ಪ್ರಶ್ನೆ. ಇವಾಗ ಏನಾಗಿರ್ತಾರೆ, ನಾವು ರೈತರು ನಾಲ್ಕೇ ಜನ ರೈತರೆಲ್ಲ ಒಂದ್ ಕಡೆ ಕೂತ್ಕೊಂಡಿರ್ತೀವಿ, ಈ ಹೊಲದ ಕೆಲಸ ಮಾಡಬೇಕಾದ್ರೆ ಯಾವ್ದು ಬಿತ್ತನೆಗೆ ಸಮಯ ಇರ್ತದ, ಯಾವ್ದು ರಾಶಿ ಮಾಡತಕ್ಕಂತ ಸಮಯ, ಮತ್ತೊಂದ್ ಸಮಯದ ನೀವು ರೈತರು ಕೂತ್ಕೊಂಡಾಗ ನೀವು ರೈತರ ಜೊತೆ ಏನ್ ಹೇಳ್ಬೇಕಂತ ಹೇಳಿದಾಗ, ಮೊದಲನೇದಾಗಿ ಈ ಕಪ್ಪನೆ ಮತ್ತು ದಟ್ಟನೆ ಮೋಡ ಬರ್ತಲ್ಲ, ಮೋಡ ಕೊಯ್ದ ವಾತಾವರಣ ಇದ್ದಾಗ ತಮ್ಮ ಕುರಿಗಾಯಿಗಳಿರಲಿ ಅಥವಾ ನಮ್ಮ ಪಶುಪಾಲಕರಿರಲಿ ಅಥವಾ ನಮ್ಮ ರೈತರಲ್ಲಿ ಅವ್ರೇನ್ ಮಾಡಬೇಕು, ತಮ್ಮ ಜಾನುವಾರುಗಳ ಸಂಗಡ ಆದಷ್ಟು ಬೇಗ ಮನೆಗೆ ಹೋಗಬೇಕು ಅಥವಾ ಸುರಕ್ಷಿತ ಪ್ರದೇಶಗಳಿಗೆ ಹೋಗ್ಬೇಕಂತೀವಿ. ಮೊದಲನೇದಾಗಿ ಈ ಸುರಕ್ಷಿತ ಪ್ರದೇಶ ಯಾವಂದ್ರೆ ಹೊಲದಾಗ ಎಲ್ಲ ಒಂದು ಕೊಟ್ಟಿಗೆ ನೀವು ಮಾಡಿರ್ತೀರಿ, ಅದ್ರ ಮೇಲೆ ಮಿಂಚು ಬಂದಕ್ಕೆ ಅಳವಡಿಸಿದ್ರಂದ್ರೆ ಅದು ಸುರಕ್ಷಿತ ಪ್ರದೇಶನೇ. ಆಮೇಲೆ ಎರಡನೇದಾಗ ಏನ್ ಮಾಡ್ಬೇಕಂದ್ರೆ ನಮ್ಮ ರೈತರು ಈ ಮಳೆ ಬರುವ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಈಗ ಲೈಟಿನ ಕಂಬಕ್ಕೆ ಇದು ಎತ್ತುಗಳು ಕಟ್ಟೋದಾಗಲಿ ಅಥವಾ ಗಿಡತೆಳಗೆ ದೊಡ್ಡದ ಗಿಡತೆಳಗೆ ಎಲ್ಲಾ ಕುರಿಗಳು ನಿಲ್ಲಿಸ್ಬಿಡೋದಾಗಲಿ ಅಥವಾ ಈ ಮಳೆ ಬರೋ ಸಮಯದಲ್ಲಿ ಎತ್ತುಗಳು ಮೇಯಿಸೋದಾಗಲಿ ಅಥವಾ ಕೃಷಿಯಲ್ಲಿ ಕೆಲಸ ಮಾಡೋದಾಗಲಿ, ಇಂಥವೆಲ್ಲ ನೀವು ಆದಷ್ಟು ಅವಾಯ್ಡ್ ಮಾಡಬೇಕಂತ ಅಥವಾ ಇವುಗಳನ್ನ ಬಿಡಬೇಕಂತ ನೀವು ರೈತರಿಗೆ ತಿಳಿಸಬೇಕಂತ. ಮೊದಲನೇದಾಗಿ ಏನಾಗ್ತದೆ, ಈ ಸಿಡ್ಲು ಏನಾಗ್ತದೆ ಸರ್, ಹಸಿ ಇರೋದ್ರಿಂದ ಈ ಮಳೆ ಬೀಳೋದ್ರಿಂದ ಈ ನೀರಿನ ಆತರ ಹೋಗಿರ್ತವೆ ಅಥವಾ ಭೂಮಿನ ಸತ ಮಳೆ ಸ್ವಲ್ಪ ಮಳೆ ಬಂದ್ಮೇಲೆ ಭೂಮಿನ ಹಸಿ ಆಗ್ತದೆ ಅಂತ. ಈ ಹಸಿಯಾಗಿರೋ ವಸ್ತುಗಳ ಕಡೆ ಸಿಡ್ಲು ಆಕರ್ಷಿತವಾಗಿರೋದ್ರಿಂದ ನಾವೇನ್ ಮಾಡ್ಬೇಕಂದ್ರೆ ಸುರಕ್ಷಿತ ಜಾಗಕ್ಕೆ ಅಂದ್ರೆ ಆದಷ್ಟು ಬೇಗ ಮನೆಗಳಿಗೆ ಬರೋದು ಬಹಳ ಒಳ್ಳೆಯದು. ಯಾಕಂದ್ರೆ ಏನಾಗ್ತದೆ, ನಾವು ಕೆಲಸ ನಾಳೆ ಮಾಡಬಹುದು, ದಟ್ಟವಾದ ಮೋಡ ಬಂದು ಸಿಕ್ಕಾಪಟ್ಟೆ ಮಳೆ ವಾತಾವರಣ ಇದ್ರೆ ನಾವು ವಾಪಸ್ ನಮ್ಮ ಎತ್ತುಗಳ ಜೊತೆ ನಾವು ಮನೆಗೆ ಬಂದೇವೆ ಅಂದ್ರೆ ನಮ್ಮ ಜೀವ ಉಳಿಸ್ಕೊಡ್ಬೇಕಂತ. ಕೆಲಸ ನಾಳೆನೂ ಮಾಡಬಹುದು, ಆಮೇಲೆ ಕುರಿಗಳು ನಾವು ಮೇಯಿಸೋದಿದ್ರೆ ದನಗಳು ನಾವು ನಾಳೆನೂ ಅವಕ್ಕೆ ಮೇಯಿಸಬಹುದು ಅಂತ. ಇವತ್ತು ನಾವು ಜೀವ ಉಳಿಸ್ಕೊಳ್ಬೇಕು, ಅದು ಬಹಳ ಇಂಪಾರ್ಟೆಂಟ್ ಆಗ್ತದೆ. ಅದಕ್ಕಾಗಿ ರೈತರಿಗೆ ನಾವು ಏನು ಅವೇರ್ನೆಸ್ ಕೊಡಬೇಕಂತ ಹೇಳಿದ್ರೆ, ಯಾವುದೇ ರೀತಿ ಮಳೆ ವಾತಾವರಣ ಮೋಡದ ವಾತಾವರಣ ಇದ್ದಾಗ ನಾವು ಆದಷ್ಟು ಊರ್ ಸುತ್ತಮುತ್ತನೇ ಇರಬೇಕು ಮತ್ತೆ ಆದಷ್ಟು ಬೇಗ ಮನೆಗಳಿಗೆ ಸೇರ್ಕೋಬೇಕಂತ. ಆಮೇಲೆ ಇನ್ನೊಂದು ಏನಾಗ್ತಾರೆ, ನೀವು ನೋಡ್ರಿ ಸಿಡ್ಲುಗಳು ಈ ಮಧ್ಯಾಹ್ನದಿಂದ ಸಾಯಂಕಾಲ ಏನು ಅವಧಿಯಲ್ಲಿ ಏನು ಮಳೆ ಬರ್ತದೆ ನೋಡ್ರಿ, ಆ ಅವಧಿಯಲ್ಲಿ ಹೈಯೆಸ್ಟ್ ಶೇಕಡ 60-70% ಅಷ್ಟು ಸಿಡ್ಲಿನ ಅವಘಡ ಆಗದೆ ಅದೇ ಸಮಯದಲ್ಲಿ. ನಾವು ಅದೇ ಸಮಯದಲ್ಲಿ ನಾವು ಮನೆಗಳಿಗೆ ಬಂದ್ಬಿಟ್ರೆ ನಾವು ಪ್ರಾಣಹಾನಿಗಳನ್ನ ತಪ್ಪಿಸಬಹುದು. ಅಮೂಲ್ಯವಾದ ನಮ್ಮ ರೈತರನ್ನು, ನಮ್ಮ ಪಶುಪಾಲಕರು, ನಮ್ಮ ಕುರಿಗಾಯಿಗಳು, ನಮ್ಮ ಕುರಿಗಳು ಎಲ್ಲದರ ಅಮೂಲ್ಯವಾದ ಜೀವನಗಳನ್ನು ಉಳಿಸಬಹುದು. ಇದರಿಂದ ನಮ್ಮ ಕೃಷಿ ಮತ್ತು ಪಶುಪಾಲನೆ ಮೇಲೆ ಉಂಟಾಗತಕ್ಕಂತಹ ಒಂದು ದುಷ್ಪರಿಣಾಮಗಳನ್ನು ನಾವು ತಡೆಯಬಹುದಾಗಿದೆ. ಗೌಡ್ರೆ, ತುಂಬಾ ಧನ್ಯವಾದಗಳು ಸರ್, ಸವಿಸ್ತಾರವಾದ ಒಂದು ಮಾಹಿತಿಯನ್ನು ತಾವು ಮಾಡಿಕೊಟ್ರಿ. ಜೊತೆಗೆ ನಾ ಪೂರ್ತಿ ಕಾರ್ಯಕ್ರಮ ಕೇಳಿಕೊಂಡು ಹೆಚ್ಚಿನ ಒಂದು ಮಾಹಿತಿಯನ್ನು ಪಡ್ಕೊಂಡ್ರೆ ಆದಷ್ಟು ರೈತರನ್ನ ಈ ಮೂಲಕ ಧನ್ಯವಾದಗಳು. ಒಳ್ಳೇದು ಸಂಗಣಗೌಡ್ರೆ, ತುಂಬಾ ಧನ್ಯವಾದಗಳು. ನಮ್ಮ ಸಂಗಣಗೌಡರು ಸಹಿತ ಬಹಳ ಒಳ್ಳೆ ಆಸಕ್ತ ರೈತರಿದ್ದಾರೆ ಮತ್ತು ಸುಮಾರು ಜನ ರೈತರನ್ನ ಅವರು ಮಾಹಿತಿ ನೀಡುವಂತಹ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಆಕಾಶವಾಣಿಯಲ್ಲಿ ಪ್ರಸಾರ ಆಗುವಂತಹ ಏನು ಕಾರ್ಯಕ್ರಮಗಳದಾವ ಅದ್ರ ಮೂಲಕ ಜ್ಞಾನವನ್ನು ಹಂಚುವಂತಹ ಒಂದು ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಅವರಿಗೆ ಈ ಸಂದರ್ಭದೊಳಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ. ಸಂಗಣಗೌಡರಿಗೆ ವಿಶೇಷವಾದ ಧನ್ಯವಾದಗಳು. ಧನ್ಯವಾದಗಳು. ಒಳ್ಳೇದು ಒಳ್ಳೇದು. ನಮಸ್ಕಾರ. ಹಲೋ ಹಲೋ, ಆಕಾಶವಾಣಿ. ನಮಸ್ಕಾರ. ನಮಸ್ಕಾರ ಹೇಳ್ರಿ, ಯಾರು ಮಾತಾಡೋದು? ಶಿವಲಿಂಗಪ್ಪ ಅಂತ ಸರ್, ಮಾದನಪುರದಿಂದ. ಶಿವಲಿಂಗಪ್ಪ ಭದ್ರೆ ಅವರು? ಹೌದು ಸರ್. ಶಿವಲಿಂಗಪ್ಪ ಕೇಳ್ರಿ, ನಮ್ಮ ಡಾಕ್ಟರ್ ಇದ್ದಾರೆ ಇಲ್ಲಿ, ತಮ್ದೇನಾದ್ರೂ ವಿಚಾರ ಇದ್ರೆ ಕೇಳ್ರಿ. ಹೊಲದ ಬಗ್ಗೆ ಕೇಳ್ಬೋದಲ್ಲ ಸರ್? ಹೊಲದ ಬಗ್ಗೆ ಹಾ ಕೇಳ್ರಿ, ಕೇಳ್ರಿ. ಏನ್ ಕೇಳ್ರಿ? ಹೊಲ ಅಂದ್ರಿ, ಸದ್ಯ ಮಳೆ ಆಗಿಲ್ಲ ಎಲ್ಲಾ ರೈತರಿಗೆ. ಬೆಳೆ ಬಿತ್ತನೆ ಮಾಡ್ಬೇಕಾ ಬೇಡವಾ? ಆಯ್ತು, ನೀರಿನ ಪ್ರಮಾಣ ಕಡಿಮೆ ಆಗೈತಲ್ರಿ, ಅದೇ ಅದ್ರ ಪರಿಹಾರ ಏನಾದ್ರು. ಮಳೆ ಮಳೆ ಇಲ್ಲಿ ತನಕ ಬಂದಿಲ್ಲ ಅನ್ನುವಂತ ಒಂದು ಇಲ್ಲಿ ತನಕ ಬಂದಿಲ್ಲ, ಅದಕ್ಕೆ ನಮ್ಮ ರೈತರು ಬಿತ್ತನೆ ಮಾಡಬೇಕು ಮಾಡಬಾರದು ಅನ್ನುವಂತ ಒಂದು ಗೊಂದಲದೊಳಗೆ ಇದ್ದಾರೆ. ಈಗ ಶಿವಲಿಂಗಪ್ಪ ಅವರು ಈಗ ಏನಂತಂದ್ರೆ, ನಾವು ಮೊನ್ನೆ ಕಳೆದ ನಮ್ಮ ಕಾರ್ಯಕ್ರಮದೊಳಗೆ ಹೇಳಿದ್ವಿ, ಈ ವಾರ ಶುಕ್ರವಾರ ನಂತರ ಮಳೆ ಆಗಬಹುದು, ಚಲೋ ಮಳೆ ಆಗಬಹುದು ಅನ್ನುವಂತಹ ಒಂದು ವಿಚಾರ ನಾವು ಹೇಳಿದ್ವಿ, ತಮಗೆ ಮುನ್ಸೂಚನೆ ಇತ್ತು. ಈಗಿನ ಲಕ್ಷಣಗಳನ್ನ ನಾವು ನೋಡಿದ್ರು ಕೂಡ ಸಹಿತ ಶುಕ್ರವಾರ ನಂತರ ನಮ್ಮ ಭಾಗದ ಎಲ್ಲಾ ಜಿಲ್ಲೆಗಳಲ್ಲಿ ಒಳ್ಳೆ ಮಳೆ ಆಗುವಂತಹ ಸಾಧ್ಯತೆಗಳದಾವ, ಮಾನ್ಸೂನ್ ಚುರುಕಾಗಿದೆ ಅನ್ನುವಂತಹ ಮಾತು ತಜ್ಞರು ಹೇಳ್ತಾ ಇದ್ದಾರೆ. ಅದಕ್ಕೆ ಮೊದಲು ನಾವು ಏನ್ ಹೇಳಿದ್ದೀವಿ ಅಂತಂದ್ರೆ, ಮತ್ತೆ ಕೃಷಿ ಇಲಾಖೆಯ ತಜ್ಞರು ಕೂಡ ಹೇಳಿದ್ರು, ಅಧಿಕಾರಿಗಳು ಹೇಳಿದ್ರು, ಚಲೋ ಮಳೆ ಆಗಿತ್ತು, ನಿಮ್ಮಲ್ಲಿ ಚಲೋ ಹಸಿ ಇತ್ತು, ಸುಮಾರು 70-80 ಮಿಲಿಮೀಟರ್ನಷ್ಟು ಮಳೆ ಆಗಿತ್ತು ಅಂತಂದ್ರೆ ತಾವು ಬಿತ್ತನೆ ಮಾಡಬಹುದು ಅನ್ನುವಂತಹ ಒಂದು ಸೂಚನೆ ಅವರು ಕೊಟ್ಟಿದ್ರು. ಇನ್ನು ಈಗೇನು ನಾನು ಹೇಳ್ತಾ ಇದ್ದೀನಿ, ನಾಳೆ ನಾಡಿದ್ದು ಆಚೆ ನಾಡಿದ್ದು ಈಗ ಮುಂದಿನ ದಿನಗಳಲ್ಲಿ ಏನದಾವ ಮಳೆ ಬರುವಂತಹ ಎಲ್ಲಾ ಸಾಧ್ಯತೆಗಳದಾವ, ಅದಕ್ಕೆ ಈ ಒಂದು ವಿಚಾರ ನೀವು ನೆನಪಿನೊಳಗೆ ಇಟ್ಟುಕೊಂಡು ಅಥವಾ ನಿರೀಕ್ಷೆ ಮಾಡಿ ನಿಮ್ಮ ಅನುಭವಗಳು ಏನ್ ಹೇಳ್ತಾವ ಅದ್ರ ಪ್ರಕಾರ ನೀವು ಮುಂದುವರಿಬಹುದು ಅಂತ ಹೇಳಿ ಹೇಳ್ತಾ ಇದ್ದೀವಿ. ರೈತ ಸಂಪರ್ಕ ಕೇಂದ್ರದಾಗ ಎಲ್ಲಾ ತರ ರಸಗೊಬ್ಬರಗಳು ಸಿಗ್ತಾ ಇಲ್ಲ, ಅದೇ ಸಿಗ್ಬೇಕಂತ ನಮ್ಮ ಮನೆಯಲ್ಲಿ. ರಸಗೊಬ್ಬರಗಳು ಎಲ್ಲ ಸಿಗ್ತಾವ ಅಂತ ಹೇಳಿ ಸಿಗಬೇಕು ಅಂತ ಅನ್ನುವಂತ ಮಾತು ಸಿಗ್ಬೇಕಂತ ನನ್ನ ಅಭಿಪ್ರಾಯ. ಆಯ್ತು, ಅದು ಸಂಬಂಧಪಟ್ಟ ಅಧಿಕಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಡಾಕ್ಟರ್ ನಾವು ಅದ್ರ ಬಗ್ಗೆ ನಾವು ನಮ್ಮ ಅಗ್ರಿಕಲ್ಚರ್ ಜಿಡಿ ಅವ್ರ ಮುಖಾಂತರ ನಾವು ಮಾಹಿತಿಯನ್ನು ಅವ್ರಿಗೆ ತಲುಪಿಸ್ತೇವೆ. ಒಳ್ಳೇದು, ಧನ್ಯವಾದ. ಒಳ್ಳೇದು, ನಮಸ್ಕಾರ. ನಮಸ್ಕಾರ. ಹಲೋ ಹಲೋ, ಆಕಾಶವಾಣಿ ನಮಸ್ಕಾರ. ಹಲೋ ಹಲೋ, ನಮಸ್ಕಾರ ರೀ. ನಮಸ್ಕಾರ ಹೇಳ್ರಿ, ಯಾರು ಮಾತಾಡೋದು? ಸೋಮಶೇಖರ್ ಸಾಹೇಬ್ರಿಗೆ, ಡಾಕ್ಟರ್ ಸಾಹೇಬ್ರಿಗೆ ನಮಸ್ಕಾರ ರೀ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ. ನಾವು ಯಾದಗಿರಿ ಜಿಲ್ಲಾ ಸಾಬಣ್ಣವ್ರು ಹೇಳ್ರಿ. ಸಾಬಣ್ಣವ್ರು ಹೇಳ್ರಿ, ನಮ್ಗೆ ಗೊತ್ತಾಯ್ತು ನಿಮ್ ಧ್ವನಿ ಗೊತ್ತಾಯ್ತು, ಹೇಳ್ರಿ ಡಾಕ್ಟರ್ ಕೇಳ್ರಿ, ಏನ್ ಪ್ರಶ್ನೆ ಕೇಳೋದದ ತಾವು? ನಮಸ್ಕಾರ ರೀ ಡಾಕ್ಟರ್ ಸಾಹೇಬ್. ನಮಸ್ಕಾರ. ನಮಸ್ಕಾರ ಸಾಬಣ್ಣವ್ರು, ಹೇಳ್ರಿ. ಏನ್ರಿ, ನಾವು ಅಡಿಯಾಗಿವಿ ತಡಗ ಗುಡಿಸಿ ಪಡಿಸಿ ಹಾಕಿ ಅಂದ್ರ ಯಾವ ಟಾಗರ್ ಮರಿ ಪಾಗರ್ ಪಡಿ ಬೇಸ್ತೀವಿ. ಮರಿ ಸತ್ತಾದವು ಹತ್ತು ಗವರ್ಮೆಂಟ್ ಪರಿಹಾರ ಕೊಡಲಿಲ್ಲ ಏನಿಲ್ಲ, ನಮ್ಗ ಹೊಲ ಇಲ್ಲ ಮನಿಲ್ಲ, ಯಾರ ನಿಮ್ಮಂತಾರ ಹೊಲ ಕಾಯ್ಕೆ ಅಂತೇಳಿ ಅಡಿಗೆ ಕುಂತೀವ್ರಿ. ಈಗ ಯಾದಗಿರಿ ನಿಮ್ ಊರಲ್ಲಿ ಬಾಚವಾರ್ ಅಚ್ಚಿಗುಣಿ ಪಂಚಾಯತ್ ಬರ್ತದ್ರಿ. ಅಚ್ಚಿಗುಣಿ ಪಂಚಾಯತ್ ಯಾತಗಿರಿ ತಾಲೂಕ್. ಓಕೆ ಓಕೆ, ಹೌದು ಹೌದು. ನೋಡ್ರಿ, ನಮ್ಗ ಒಬ್ಬರ್ ಕಿವ್ಯಾಗ ಹಾಕ್ಯಾವಲ್ರಿ, ಪಂಚ ಚೇಂಬರ್ ಕಿವ್ಯಾಗ ಹಾಕ್ಯಾವಲ್ರಿ, ನಮ್ಮ ನೇಬರ್. ನಾನು ಈ ವಿಷಯದ ಕುರಿತು ಉಪನಿರ್ದೇಶಕರು ಪಶುಪಾಲನೆ ಇಲಾಖೆ ಯಾದಗಿರಿ ಅವ್ರ ಜೊತೆ ನಾವು ಚರ್ಚೆ ಮಾಡ್ತೀರಿ, ಇದಕ್ಕೊಂದು ಪರಿಹಾರ ಕಂಡುಕೊಳ್ಳೋ ವ್ಯವಸ್ಥೆ. ಬಹಳ ಹೈರಾಣ ಮನಿ ಇಲ್ಲ ಏನಿಲ್ಲ ನೋಡ್ರಿ, ಮನಿ ಇಲ್ಲ ಏನಿಲ್ಲ, ಹೊಲ ಇಲ್ಲ ಮನಿ ಇಲ್ಲ, ಯಾರ ನಿಮ್ಮ ಬೇರೆ ಹೊಲ ಕಾಯ್ಕೆ ಅಂತ ಇಲ್ಲಿ ಅಡಿಗೆ. ಬರೋಬರಿ ಬರೋಬರಿ ಸಾಬಣ್ಣವ್ರೇ, ಈಗ ಈಗ ಈ ಡಾಕ್ಟರ್ ಸಾಹೇಬ್ರ ಏನಿದ್ದಾರೆ, ಅವರು ಪಶುಪಾಲನಾ ಇಲಾಖೆಯೊಳಗೆ ಕೆಲಸ ಮಾಡ್ತಾ ಇದ್ದಾರೆ. ಅವರು ತಮ್ಮ ಸಾಹೇಬ್ರಿಗೆ ಉಪನಿರ್ದೇಶಕರಿಗೆ ಮುಟ್ಸುವಂತ ಈ ಮಾತನ್ನು ಮುಟ್ಸುವಂತ ಒಂದು ಕೆಲಸ ಮಾಡ್ತಾರೆ ಅವ್ರ ಕೈಯಾಗ. ಒಳ್ಳೇದು ಗ್ರಾಮ, ಒಳ್ಳೇದು ಒಳ್ಳೇದು. ನಾವು ಬರ್ಕೊಂಡಿವಿ ತಗೊಳ್ರಿ ಸಾಬಣ್ಣ ಅವ್ರಿಗೆ ಹೇಳ್ತಾ ಇದೀವಿ. ಒಳ್ಳೇದು. ಸೋಮಶೇಖರ್ ಸಾಹೇಬ್ರಿಗೆ ನಮಸ್ಕಾರ. ನಮಸ್ಕಾರ. ನಮಸ್ಕಾರ ರೀ. ಒಳ್ಳೇದು, ಧನ್ಯವಾದಗಳು. ಡಾಕ್ಟರ್, ಈಗ ತಾವು ಹೇಳ್ತಾ ಇದ್ದೀರಿ ಕೋಪಗಳ ಬಗ್ಗೆ ಮಾತಾಡ್ತಾ ಇದೀವಿ. ಹಾ, ಈಗ ಏನು ಯಾವ ರೀತಿಯಾದಂತಹ ಅನಾಹುತಗಳು ನೈಸರ್ಗಿಕ ವಿಪತ್ತುಗಳಿಂದ ಅವಘಡಗಳಿಂದ ಆಗ್ತಾ ಇದೆ? ಅದನ್ನ ಮುಂಚೆ ಹೇಳಿದೆ ಸರ್, ಒಂದು ಬಿಸಿಗಾಳಿಯಿಂದ ಆಗುವಂತಹ ಅನಾಹುತ ಬಗ್ಗೆ ತಾವು ಹೇಳಿ. ಶೇಕಡ ಸರ್, ಮೊದಲಿಂದ ಹೇಳಬೇಕಂದ್ರೆ ಶೇಕಡ 3% ಈ ಭೂಕಂಪ ಮತ್ತು ಜ್ವಾಲಾಮುಖಿಗಳಿಂದ ಮನುಷ್ಯರ ಪ್ರಾಣ ಹಾನಿ ಉಂಟಾಗ್ತದೆ ಸರ್. ಅದರಲ್ಲಿ 10-15% ಏನಾಗ್ತದೆ ಪ್ರತಿಶತ ನಾವು ಹೇಳ್ತೀವಿ ಸರ್, ಇದು ಚಳಿ ಮತ್ತು ಶೀತಗಾಳಿಗಳಿಂದ ಉಂಟಾಗ್ತದೆ ಸರ್. ಸುಮಾರು 15-20% ಈ ಬಿಸಿಲು ಮತ್ತು ಬಿಸಿಗಾಳಿಯಿಂದ ಉಂಟಾಗ್ತದೆ ಸರ್. ಇದು ಅನಂತರ 20-25% ಏನಾಗ್ತದೆ ಸರ್, ಭಾರಿ ಮಳೆ ಮತ್ತು ಪ್ರವಾಹಗಳ ಪೀಡಿತವಾಗಿದ್ದು ಅಥವಾ ಮನೆಗಳು ಹರ್ಕೊಂಡು ಹೋಗೋದು, ಜಾನುವಾರು ಜನಗಳು ಹರ್ಕೊಂಡು ಹೋಗೋದು, ಈ ತರ ಆಗುತ್ತೆ ಸರ್. ಆಮೇಲೆ ಇವೆಲ್ಲ ಮುಗಿದ ತಕ್ಷಣ ಸುಮಾರು 35-40% ಶೇಕಡ ಪ್ರಾಣಹಾನಿ ಶಿಡಿಲು 1ರಿಂದನೇ ಉಂಟಾಗ್ತದೆ ಸರ್. ಇದು 35-40% ಅಂದಾಗ ನಾವೇನ್ ಮಾಡ್ಬೇಕು ಸರ್, ಸಿಡಿಲಿನ ಒಂದು ಹಾನಿ ಮತ್ತು ಅವಘಡಗಳ ಬಗ್ಗೆ ನಾವು ಒಂದು ವಿಚಾರ ಮಾಡತಕ್ಕಂತ ವಿಷಯ ಸರ್. ಅಂದ್ರೆ ಎಲ್ಲಾ ಪ್ರಾಕೃತಿಕ ವಿಕೋಪಗಳಿಗಿಂತ ಹೆಚ್ಚು ಅಥವಾ ಈ ಎಲ್ಲಾ ಪ್ರಾಕೃತಿಕ ವಿಕೋಪಗಳಲ್ಲಿ ಹೆಚ್ಚು ಪ್ರಾಣಹಾನಿ ಉಂಟು ಮಾಡುವುದು ಸಿಡಿಲು. ಅದರಿಂದ ನಮ್ಮ ರೈತರು ಮತ್ತು ನಮ್ಮ ಜನರು ಈ ಸಿಡಿಲ ಬಗ್ಗೆ ಮುನ್ನೆಚ್ಚರಿಕೆ ಕ್ರಮಗಳು ಕೈಗೊಳ್ಳುವುದು, ಅದರ ಬಗ್ಗೆ ಸಂರಕ್ಷಣಾ ಕ್ರಮಗಳನ್ನು ಅನುಸರಿಸುವುದು ಇವತ್ತಿಗೆ ಬಹಳ ಅತಿ ಅವಶ್ಯಕವಾಗಿದೆ ಸರ್. ಆದ್ರೆ ಅದರ ಬಗ್ಗೆ ಕಾಳಜಿ ವಹಿಸುವುದು ಬಹಳ ಕಡಿಮೆ ಅಂತ ಅನಿಸ್ತದೆ ನನಗೆ. ಜನರು ಈ ಸಿಡಿಲುಗಳ ಬಗ್ಗೆ ಕಾಳಜಿ ವಹಿಸೋದು ಬಹಳ ಕಡಿಮೆ ಅಂತ ಅನ್ನುವಂಥ ಏನಾಗ್ತದೆ ಸರ್, ಎಲ್ಲೋ ಒಂದ್ ಕಡೆ ಸಿಡಿಲು ಬಿದ್ದೆ ನಾವು ಸುದ್ದಿ ಕೇಳ್ತೀವಿ, ಎಲ್ಲೋ ಪೇಪರ್ ನ್ಯೂಸ್ ಅಲ್ಲಿ ನೋಡ್ತೀವಿ, ಟಿವಿಯಲ್ಲಿ ಯಾರೋ ಹೇಳ್ತಾರೆ. ಬಟ್ ಅದು ಏನಾಗ್ತದೆ ಅಂದ್ರೆ ಮುಂದೆ ಅದು ಎಲ್ಲೋ ಒಂದ್ ಕಡೆ ನಮ್ಮ ಹತ್ತಿರದಲ್ಲಿ ಬಿದ್ದಾಗ, ನಮ್ಮ ಪಕ್ಕದ ಮನೆಯಲ್ಲಿ, ನಮ್ಮ ಪಕ್ಕದ ಹೊಲದಲ್ಲಿ ಅಥವಾ ನಮ್ಮ ಪಕ್ಕದ ಹಳ್ಳಿಯಲ್ಲಿ ಎಲ್ಲೋ ಬಿದ್ದಾಗ ಅಥವಾ ನಮ್ಮ ಅತ್ತ ಒಂದು ಯಾರೋ ಆತ್ಮೀಯರನ್ನ ಕಳ್ಕೊಂಡಾಗ ಅಥವಾ ನಮ್ಮ ಜನವರು ಕಳ್ಕೊಂಡಾಗ ಅದ್ರ ಬಗ್ಗೆ ನಮ್ಗೆ ಸ್ವಲ್ಪ ಅರಿವು ಬರ್ತದೆ ಸರ್. ಈ ಅರಿವು ಬಂದಾಗ ಏನ್ ಮಾಡ್ಬೇಕಂದ್ರೆ ನಾವು ಸ್ವಲ್ಪ ಬೇರೆಯವರಿಗೆಲ್ಲ ತಿಳುವಳಿಕೆಗಳು ಮುಡಿಸಿದಂತ ತಿಳುವಳಿಕೆಯನ್ನು ನಾವು ಮುಟ್ಟಿಸತಕ್ಕಂತ ಕೆಲಸ ಇವತ್ತಿನ ಒಂದು ನಮ್ಮ ಸಮಾಜದಾಗ ಒಂದು ಅತಿ ಅವಶ್ಯವಾದ ಕಾರ್ಯವಾಗಿದೆ ಸರ್. ಡಾಕ್ಟರ್, ಈಗ ಒಂದು ಕರೆ ಅದ ನಮಗೆ ತಗೊಳ್ಳೋಣ. ಹಲೋ ಹಲೋ, ಆಕಾಶವಾಣಿ. ಹಲೋ ಹಲೋ, ಸಮಕ್ಷಮ ಕಾರ್ಯಕ್ರಮ ಹೇಳ್ರಿ, ಯಾರು ಮಾತಾಡೋದು? ಹಲೋ ಸರ್, ನಮಸ್ಕಾರ ಸರ್. ನಮಸ್ಕಾರ ಹೇಳ್ರಿ. ನಾ ಕೊಂಕಳ್ಳಿ ಗ್ರಾಮ ರೀ, ಸೇಡಂ ತಾಲೂಕಾ. ಸೇಡಂ ತಾಲೂಕಾ, ತೊಂಸಳ್ಳಿ ಗ್ರಾಮ. ಕೊಂಕಳ್ಳಿ ಗ್ರಾಮ ಸರ್. ನನ್ನ ಹೆಸರು ಹನುಮಂತರಾವ್ ಅಂತ. ಹನುಮಂತರಾವ್ ಹೇಳ್ರಿ, ಮಾತಾಡ್ರಿ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ ಸರ್. ನಾವು ವ್ಯವಸಾಯ ಕೆಲಸ ಮಾಡ್ತೇವೆ ಸರ್. ನಾವು ಅಡಿಯಲ್ಲಿ ಕೆಲಸ ಮಾಡ್ತಾ ಇರ್ತೀವಿ. ಮೋಡ ಕವಿದ ವಾತಾವರಣ, ಸಿಡಿಲು ಅಥವಾ ಮಿಂಚು ಬರ್ತಿರ್ತಾರ. ಬರೋ ಟೈಮಿಗೆ ನಾವು ಗಿಡದ ಮೇಲೆ ಅಂತೂ ನಿಂದ್ರ ಹೋಗ್ತಾರ. ನಿಂದ್ರ ಬೇಡ ಅಂತ ಹೇಳ್ತಾರೆ, ಕೇಳಿ ನಾವು ಆಕಾಶವಾಣಿ. ಸರ್ ಬರಬಹುದು ಏನಂದ್ರೆ ಮಳಿ ಜಾಸ್ತಿ ಹೊತ್ತು ಶುರು ಮಾಡಿರ್ತದೆ ಮಲ್ಕೋಬೇಕಂತ ಹೇಳಿ ರೇಡಿಯೋ ಕೇಳಿದ್ರಿ ಸರ್ ನಾನು ಹೌದು ಅಂದ್ರೆ ನೋಡ್ರಿ ಸೋಮಶೇಖರ್ ಅವ್ರಿಗೆ ಏನಾಗ್ತದೆ ಅಂತ ಹೇಳಿದ್ರ ಇವಾಗ ಸಿಡ್ಲು ನಾವು ಬೀಳ್ತಾ ನೋಡ್ರಿ ಸಿಡ್ಲು ಬೀಳ್ಬೇಕಾದ್ರೆ ಅದ ಏನಾಗ್ತದೆ ಅಂದ್ರೆ ಒಂದು ಸುಮಾರು ಒಂದು 22-20 ಕಿಲೋಮೀಟರ್ ದೂರ ಅಂತ ದೊಡ್ಡ ದೊಡ್ಡ ಒಂದು ಮೋಡಗಳು ಈ ಘರ್ಷಣೆಯಿಂದ ಸಿಡ್ಲು ಉಂಟಾಗ್ತಾರೆ ಈ ಸಿಡ್ಲು ಉಂಟಾದಾಗ ಏನಾಗ್ತದೆ ಸರ್ ಅದು ಮುಖ್ಯವಾಗಿ ಅದರಲ್ಲಿ ಅಪಾರವಾದ ಒಂದು ವಿದ್ಯುತ್ ಶಕ್ತಿ ಇರ್ತದೆ ಮತ್ತು ಕಾಂತೀಯ ಶಕ್ತಿ ಇರ್ತದೆ ಅದು ನೇರವಾಗಿ ಘರ್ಷಣೆ ಉಂಟಾದ ತಕ್ಷಣ ಭೂಮಿ ಕಡೆ ಬರ್ತಾರೆ ಆ ಭೂಮಿ ಕಡೆ ಬಂದಾಗ ಏನ್ ಮಾಡ್ತದೆ ಅಂದ್ರೆ ಅದು ಒಂದು ಒಂದು ಒಂದು ಗುಣಲಕ್ಷಣ ಏನಪ್ಪಾ ಅಂದ್ರೆ ಹಸಿಯಾದ ವಸ್ತುಗಳು ಅಥವಾ ಒಂದು ಎತ್ತರವಾದ ವಸ್ತುಗಳು ಈ ಕೆಳಗಡೆ ಬರಬೇಕಾದ್ರೆ ಒಂದು ಗಿಡ ಇರ್ತದೆ ನಮ್ಮ ಹೊಲದಲ್ಲಿ 4 ಗಿಡಗಳು ಇರ್ತಾವ 4 ಗಿಡಗಳದಾಗ 3 ಗಿಡಗಳು ಚಿಕ್ಕವ ಇರ್ತಾವ 4ನೇ ಗಿಡ ದೊಡ್ಡದಿರ್ತಾವ ಅವಾಗ ಏನಾಗ್ತದೆ 4ನೇ ಗಿಡಕ್ಕೆ ಅದು ಬಂದು ಬಿಡಿತದೆ ಅದು ಒಂದು ಅದರ ಗುಣಲಕ್ಷಣ ಯಾವ್ದು ಸಮೀಪ ಆಗ್ತದ ಯಾವ್ದು ಎತ್ತರ ಇರ್ತದೆ ಅದಕ್ಕೆ ಇನ್ನು ಮಿಂಚು ಬಂದಕ ಅಳವಡಿಕೆ ಮಾಡಬೇಕಾದಾಗ ಇನ್ನು ಒಂದು ಮಿಂಚು ಬಂದಕ ನಾವು ನಮ್ಮ ಹೊಲದಲ್ಲಿ ಅಳವಡಿಕೆ ಮಾಡಿದ್ವಿ ಆ ಮಿಂಚು ಬಂದಕಿಂತ ಗಿಡ ಎತ್ತರ ಇತ್ತಂತೆ ಕೋರಿ ನಮ್ಮ ಮಿಂಚು ಬಂದಕ ಕೆಲಸ ಮಾಡಲ್ಲ ನಮ್ಮ ಮಿಂಚು ಬಂದಕ ಎಲ್ಲದಕ್ಕಿಂತ ಎತ್ತರ ಇರ್ಬೇಕು ಅದಕ್ಕೆ ನೀವು ಇನ್ನೊಂದು ಏನಿರ್ತಾರ ಅಂದ್ರೆ ಈಗ ಪ್ರಾಣಿಗಳೆಲ್ಲ ನಿಂತಿರ್ತಾವ್ರಿ ಅಂದ್ರೆ ನಿಂತಾಗ ಎತ್ತರವಾದ ಪ್ರಾಣಿಗೆ ಅದು ಫಸ್ಟ್ ಬಡಿತದೆ ಹೌದು ಸೊ ಏನಾಗ್ತದೆ ನಾವು ನಿಂತಾಗ ನಮ್ದು ಹೈಟ್ ಜಾಸ್ತಿ ಆಗ್ತದೆ ಅದೇ ಮಳೆ ಬರುವಾಗ ನಾವು ಅಡ್ಡ ಮಲ್ಕೊಂಡ್ವಿ ಅಡ್ಡ ಅಥವಾ ಕೆಳಗಡೆ ಕೂತ್ಕೊಂಡು ನಮ್ದು ತಲೆಯನ್ನು 2 ಕಾಲು ನಮ್ಮ ಮಧ್ಯೆ ಹಾಕ್ಬೇಕಂತ ಅದು ಹೇಳ್ತಾರೆ ಹೌದು ಅಥವಾ ನಾವು ಮಲಗಿಬಿಟ್ಟೆವು ಅಂದ್ರೆ ನಮ್ಮ ಎತ್ತರ ಕಡಿಮೆ ಆಗ್ಬಿಡ್ತದೆ ಕರೆಕ್ಟ್ ನಮ್ಮ ಎತ್ತರ ಕಡಿಮೆ ಆಗೋದ್ರಿಂದ ನಮ್ಗೆ ಸಿಡ್ಲು ಬರಂತಕ್ಕ ಸಾಧ್ಯತೆ ಕಡಿಮೆ ಇರ್ತದೆ ಇದು ಅವ್ರೇನ್ ನೀವೇನು ಹೇಳಿದ್ರಲ್ಲ ಇದು ವೈಜ್ಞಾನಿಕವಾಗಿ ಸತ್ಯವಾಗಿದೆ ನಿಮ್ಮ ಮಾತು ನಾವು ಕೂತ್ಕೊಳ್ಳೋದ್ರಿಂದ ಅಥವಾ ಮಲ್ಕೊಳ್ಳೋದ್ರಿಂದ ಸಿಡ್ಲಿನ ಅವಘಡದ ಒಂದು ಸಾಧ್ಯತೆಯನ್ನ ನಾವು ಕಡಿಮೆ ಮಾಡಬಹುದಾಗಿದೆ ಹನುಮಂತಪ್ಪ ಅವರು ಈಗ ನಿಮಗೆ ಕ್ಲಿಯರ್ ಆಯ್ತಾ ಈ ವಿಚಾರ ಗೊತ್ತಾಯ್ತಾ ಇದು ಈಗ ಹೇಳದಂಗ ಡಾಕ್ಟರ್ ಹೇಳದಂಗ ಆ ಸಿಡಿಲು ಎತ್ತರದ ಏನು ಇದು ಇರ್ತದಲ್ಲ ಗಿಡ ಇರಬಹುದು ಅಥವಾ ಬಿಲ್ಡಿಂಗ್ ಇರಬಹುದು ಅದಕ್ಕೆ ಬಡಿತದ ಮತ್ತ ನೀವು ಸೀದಾ ನಡೀತಾ ಇರುವಂತಹ ಸಂದರ್ಭದೊಳಗೆ ಬಯಲು ಪ್ರದೇಶದೊಳಗೆ ನೀವೇ ಎತ್ತರಿದ್ರಿ ಅಂತಂದ್ರೆ ನಿಮಗೆ ಬಡಿತದ ಈ ತರ ಅದರದ ವ್ಯವಸ್ಥೆ ಅದಕ್ಕೆ ನೀವು ಮಲ್ಕೊಂಡ್ರಿ ಅಥವಾ ಕೂತ್ರಿ ಅಂತಂದ್ರೆ ಪ್ರಮಾಣ ಕಡಿಮೆ ಆಗ್ಬಿಡ್ತದ ಚಾನ್ಸ್ ಏನಿರ್ತೈತಿ ಸಾಧ್ಯತೆ ಕಡಿಮೆ ಹಾ ಅದಕ್ಕೆ ನಾವು ಇದನ್ನ ಹೇಳೋದು ಅದು ವಿಶೇಷವಾಗಿ ಗಿಡದ ಹತ್ತಿರ ನಿಲ್ಬಾರ್ದು ಯಾಕಂದ್ರೆ ಗಿಡ ಅದನ್ನ ಆಕರ್ಷಣೆ ಮಾಡ್ಕೋತದ ಅದನ್ನ ನೀರಿರೋದ್ರಿಂದ ಮಿನರಲ್ಸ್ ಇರೋದ್ರಿಂದ ಅದರೊಳಗ ಅದು ಆಕರ್ಷಣೆ ಮಾಡ್ಕೋತದ ಆಕರ್ಷಣೆ ಮಾಡಿಕೊಂಡು ಕೂಡಲೇ ಅದ್ರ ಕೆಳಗೆ ನಿಂತವರು ನಮಗೂ ಕೂಡ ಸಮಸ್ಯೆ ಉದ್ಭವ ಆಗ್ಬಿಡ್ತದೆ ಅದಕ್ಕೆ ನಾವು ಅದನ್ನೇ ಹೇಳೋದು ಗಿಡದ ಕೆಳಗೆ ನಿಲ್ಬೇಡ್ರಿ ನೀರಿನ ಹತ್ತಿರ ನಿಲ್ಬೇಡ್ರಿ ಯಾಕಂತಂದ್ರೆ ಅಲ್ಲಿಯೂ ಕೂಡ ನೆಗೆಟಿವ್ ಚಾರ್ಜಸ್ ಹೆಚ್ಚಾಗಿ ಆಕರ್ಷಣೆ ಹೆಚ್ಚಾಗಿಬಿಡ್ತಾವ ಹಾ ಹಿಂಗಾಗಿ ಸಿಡಿಲು ಬಡಿಯುವಂತಹ ಸಾಧ್ಯತೆಗಳು 100ಕ್ಕೆ 100ರಷ್ಟು ಹೆಚ್ಚಾಗಿಬಿಡ್ತಾವ ಒಳ್ಳೇದು ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ ಇದನ್ನ ತಾವು ನಮ್ಮ ಎಲ್ಲ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ಹೇಳಬೇಕು ಉಳಿದಂತಹ ರೈತರಿಗೂ ಕೂಡ ಈ ಮಾತನ್ನ ಈ ಮಾತನ್ನ ಹೇಳಬೇಕು ಈ ಮಾತನ್ನ ಒಳ್ಳೇದು ಹಾ ಸಂತೋಷ ಒಳ್ಳೇದು ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ ಡಾಕ್ಟರ್ ಅಂದ್ರೆ ಸಿಡಿಲಿನಿಂದ ಆಗುವಂತಹ ಅನಾಹುತಗಳು ನಮಗೆ ಅಷ್ಟು ಗಮನಕ್ಕೆ ಬರುವುದಿಲ್ಲ ಅನ್ನೋ ಕಾರಣಕ್ಕಾಗಿ ಕಾಳಜಿ ವಹಿಸು ಕಡಿಮೆ ಆಗ್ತಾ ಇದೆ ಅನ್ನುವಂತಹ ಒಂದು ವಿಚಾರ ಹೌದಿಲ್ರಿ ಈಗ ಹೆಂಗ್ ಪ್ರವಾಹ ಬಂದಾಗ ಬಹಳಷ್ಟು ಜನ ಒಮ್ಮೆ ಸಾಮೂಹಿಕವಾಗಿ ಅದಕ್ಕೆ ತೊಂದರೆಗೆ ಒಳಗಾಗ್ತಾರ ಸಮಸ್ಯೆಗೆ ಸಿಲುಕ್ತಾರ ಆದ್ರೆ ಸಿಡಿಲಿನಿಂದ ಹಂಗಾಗಂಗಿಲ್ಲ ಎಲ್ಲೋ ಒಬ್ಬರಿಗೆ ಇಬ್ಬರಿಗೆ ಕೆಲವು ಜಾನುವಾರುಗಳಿಗೆ ಒಂದು ಎರಡು ಜಾನುವಾರುಗಳಿಗೆ ಬಳದು ಅದು ಕಣ್ಣಿಗೆ ಆ ಟೈಮ್ನೊಳಗೆ ಕಾಣಿಸೋದಿಲ್ಲ ಅದ್ರ ಬಗ್ಗೆ ಅಷ್ಟು ಗಂಭೀರತೆ ಇನ್ನೊಂದು ಹೆಂಗಾಗ್ತದೆ ಸರ್ ಒಂದು ನನ್ನ ಊರ್ ಇರ್ತಾವ ಒಂದು ಹಳ್ಳಿ ಇರ್ತದೆ ಇಲ್ಲಿ ಪ್ರವಾಹ ಬರ್ತಂದಾಗ ಜನಗಳಿಗೆ ನಾವು ಮೊದಲೇ ವಿಕೆಟ್ ಮಾಡ್ತೀವಿ ಹೌದು ಖಾಲಿ ಮಾಡ್ತೀವಿ ಈ ಬಿಸಿಗಾಳಿ ಎಲ್ಲೋ ಬರ್ತಂದಾಗ ಅವರಿಗೆ ಒಂದ್ ಕಡೆ ಬೇರೆ ಕಡೆ ವ್ಯವಸ್ಥೆ ಮಾಡ್ತೀವಿ ಬಿಸಿಗಾಳಿ ಬರ್ತಂದ ಅವ್ರು ಒಳಗಡೆ ಮನೆ ಒಳಗಡೆ ಸುರಕ್ಷಿತವಾಗಿರ್ತಾರೆ ಸರ್ ಬಟ್ ಸಿಡ್ಲಿಂದ ಹಂಗಾಗಿಲ್ಲ ಸರ್ ಸಿಡ್ಲು ಬರ್ತದೆ ಮಳೆ ಬೀಳುತ್ತೆ ಅಂತ ಹೇಳಿದಾಗ ಸಿಡ್ಲು ಬರ್ತದೆ ಅಂತ ಎಲ್ಲರಿಗೂ ಗೊತ್ತಿರ್ತದೆ ಸರ್ ಬಟ್ ಎಲ್ಲೋ ಬೀಳಬಹುದು ನಮ್ಮ ಮೇಲೆ ಬೀಳಂಗಿಲ್ಲ ನಮ್ ಕಡೆ ಬೀಳಂಗಿಲ್ಲ ಅದೊಂದು ನಮ್ಮ ತಲೆಯಲ್ಲಿ ಇರುತ್ತೆ ಸರ್ ಬಟ್ ಸಡನ್ ಆಗಿ ಎಲ್ಲೋ ಒಂದ್ ಕಡೆ ಸಿಚುವೇಶನ್ ಆತರ ಆದಾಗ ಕೆಲವೊಂದ್ಸಲ ಬೀಳುವಂತ ಸಾಧ್ಯತೆಗಳು ಇರ್ತಾವ ಸರ್ ಅವಾಗ ಏನಾಗ್ತದ ಅವು ಮುನ್ನೆಚ್ಚರಿಕೆ ಕ್ರಮ ತಗೊಳ್ಳೋಕ್ಕಿಂತ ಮುಂಚೆನೆ ಅವರು ಮರಣ ಹೊಂದ್ಬಿಟ್ಟಿರ್ತಾರೆ ಡಾಕ್ಟರ್ ಒಂದು ಕರೆ ಅದ ನಮಗೆ ಹಲೋ ಆಕಾಶವಾಣಿ ಹಲೋ ಹಲೋ ಸರ್ ನಮಸ್ಕಾರ ಹೇಳ್ರಿ ಯಾರು ಮಾತಾಡೋದು ನಮಸ್ಕಾರ ನಮ್ದು ಆಳಂದ ತಾಲೂಕ ಸಾಲೆಗಾವ್ರಿ ಸಾಲೆಗಾವ್ ನನ್ನ ಹೆಸರು ಚಂದ್ರಕಾಂತ್ ಹೆಬ್ಳೇರಿ ಚಂದ್ರಕಾಂತ್ ಅವ್ರೆ ಮಾತಾಡ ಕೇಳ್ರಿ ತಮ್ಮ ಪ್ರಶ್ನೆ ಏನಾದ್ರು ಚಂದ್ರಕಾಂತ್ ಅವ್ರು ಈಗ ಮಳೆ ಬಂದಾಗ ಚಿಲ್ದ ಬೀಳ್ತಾನ ನಮ್ಗೆ ಗೊತ್ತಾಗ್ಬೇಕ್ರಿ ಈಗ ಏನಿಲ್ರಿ ಅದು ಮಾಡ ಜಾಸ್ತಿ ಇತ್ತು ಮಾಡ ಬಹಳ ಇತ್ತು ಸಿಕ್ಕಾಬಿಟ್ಟಿ ಮಾಡ ಇತ್ತು ಆಮೇಲೆ ದೂರಿಂದ ಜೋರಾಗಿ ಮಳೆ ಬರೋ ಅವಾಜ್ ಬರ್ತಾ ಇತ್ತು ಅಂತ ಹೇಳಿದಾಗ ಅಂತ ಮಳೆಗೊಳದಾಗ ಅದು ಸ್ಪೆಷಲ್ ನಮ್ಗೆ ಹೇಳದಲ್ಲ ಮಧ್ಯಾಹ್ನದಿಂದ ಸಾಯಂಕಾಲ ಅವಧಿ ಏನ್ ಮಳೆ ಇರ್ತಾವ ನೋಡ್ರಿ ಅಂತ ಮಳೆಗೊಳದಾಗ ಆಮೇಲೆ ಅವಗಡ್ ಮಳೆ ಅಂತ ಬರ್ತಾವಲ್ರಿ ಬ್ಯಾಸಗಿದಿಂದ ಈ ಅವಗಡ್ ಮಳೆಗೊಳದಾಗ ಮೊದಲೇ ಹೇಳ್ತಾರೆ ಬರೀ ಮುಂಗಾರದಾಗ ಅಷ್ಟೇ ಬರ್ತಿತ್ತು ಅಂತ ಹೇಳ್ತಾರೆ ಆಮೇಲೆ ಏನಾಯ್ತು 2018 ಹಿಂಗಾರು ಮಳೆಗಾಲದಾಗ ಹೊಂಟತದು ಶಾಂತವಾಗಿ ಮಳೆ ಬಂದ್ರೆ ಏನೂ ಸಮಸ್ಯೆ ಆಗಲ್ಲ ಯಾವಾಗ ಗುಡುಗು ಗುಡುಗಳು ಅವಾಜ್ ಆಗೋದು ದಟ್ಟವಾಗಿ ಮೋಡ ಬರೋದು ಅಥವಾ ಮಾಡ ಜಾಸ್ತಿ ಆಗ್ತಲ್ಲ ಅಂತ ಸಮಯಗಳು ಸಿಡಿಲುಗಳು ಗ್ಯಾರಂಟಿ ಬಿಡ್ತಾವ. ಅದಕ್ಕಾಗಿ ನಾವೇನ್ ಮಾಡ್ಬೇಕಂದ್ರೆ ಅಂತ ಸಮಯದಾಗ ಆದಷ್ಟು ಬೇಗ ನಮ್ಮ ಜನವರುಗಳ ಸಂಗಟ ನಾವು ಮನೆಗೆ ಬರಬೇಕು, ಸುರಕ್ಷಿತವಾದ ಸ್ಥಳಗಳಿಗೆ ನಾವು ಹೋಗ್ಬೇಕಂತ. ಹೌದು, ಅದು ನಮ್ಮ ಮೇಲೆ ಬರತನಕ ಸಹಿತ ನಾವು ವೇಟ್ ಮಾಡಂತ ನಾವು ಕೆಲಸ ನಾವು ಮಾಡಬಾರದು. ಆ ಮೂಲಕ ನಮ್ಮ ಪ್ರಾಣ ನಾವು ಉಳಿಸ್ಕೋಬೇಕಂತ. ಚಂದ್ರಕಾಂತ್ ಅವ್ರೆ, ಒಂದು ವಿಚಾರ ಇಲ್ಲಿ. ಈಗ ಸಾಮಾನ್ಯವಾಗಿ ಏನು ಅವಕಾಳಿ ಮಳೆ ಅಂತ ಏನು ಡಾಕ್ಟರ್ ಹೇಳಿದ್ರು, ಆ ಅವಕಾಳಿ ಮಳೆ ಒಳಗಂತೂ ಸಿಡಿಲು ಬೀಳೋದು ಗ್ಯಾರಂಟಿ, ಇದನ್ನ ತಿಳ್ಕೊಬೇಕು ತಾವು. ಅಂದ್ರ ಮುಂಗಾರು ಪೂರ್ವ ಮಳೆಗಳೇನಿರ್ತಾವ ಆ ಸಮಯದೊಳಗಂತೂ ಬ್ಯಾಸಿಗೆ ಸಮಯದೊಳಗೆ ಏನ್ ಮಳೆ ಬರ್ತಾವಲ್ಲ ಅಲ್ಲಿ ಸಿಡಿಲು ಬೀಳೋದು ಗ್ಯಾರಂಟಿ, ಅದಕ್ಕೆ ನಾವು ತಯಾರಿರಬೇಕು. ಅದಕ್ಕೆ ಮಧ್ಯಾಹ್ನ ತನಕ ನಾವು ಕೆಲಸ ಮಾಡಿ ಮನೆಗೆ ಬಂದ್ಬಿಟ್ರೆ ಸುರಕ್ಷಿತವಾಗಿರ್ತೀವಿ, ಇದು ಒಂದೇದ್ದು. ಆಮೇಲೆ ಮುಂಗಾರು ಮಳೆ ಚಾಲು ಆಗ್ತದ ನೋಡ್ರಿ, ಶುರು ಆಗುವಂತ ಸಮಯದೊಳಗ ಅವಾಗೂ ಸಹಿತ ಸಿಡಿಲು ಬೀಳ್ತಾವ. ಆಮೇಲೆ ಮುಂದ ಹಿಂಗಾರು ಸಮಯ ಅಂತ ಹೇಳಿದ್ರು ಡಾಕ್ಟರ್, ಹಿಂಗಾರು ಸಮಯದೊಳಗೆ ಆ ಟೈಮ್ನೊಳಗೆ ಸಹಿತ ಮಳೆ ಶುರು ಆಗುವಂತ ಸಮಯದೊಳಗ ಅಲ್ಲಿ ಸಿಡಿಲುಗಳು ಬೀಳ್ತಾವ. ಅಲ್ಲಿ ಸರ್ ಮತ್ತೊಂದು ಪ್ರಶ್ನೆ ರೀ, ಈಗ ಮಿಕ್ಕ ಜಾಸ್ತಿ ಬಿದ್ದಂಗ ಬಿಸಿಲು ಬೀಳ್ತಾರಿ, ದಿತ್ತಾರ ಯಾವಾಗ ಮಳಿ ಬರೋದ ಯಾವಾಗ ರೀ ನೋಡ್ರಿ? ಏತನೆಲ್ಲ ಹತ್ರ ಉದ್ದ ಎಲ್ಲ ಬಿತ್ತಿದ್ರು ಈಗ ನೋಡ್ರಿ. ಈಗ ಚಂದ್ರಕಾಂತ್ ಅವ್ರೆ ಹೇಳ್ತೀನಿ ನಾ ನಿಮ್ಗ, ಈಗ ತಡ ಆಯ್ತು ಮಾನ್ಸೂನ್, ಇಲ್ಲಿ ತನಕ ತಾವು ಕಾಯ್ದ್ರಿ ಮಳೆ ಬರಲಿಲ್ಲ ಮಳೆ ಬರಲಿಲ್ಲ ಅಂತ ಹೇಳಿ. ನಾಳೆಯಿಂದ ನಮ್ಮ ಭಾಗದ ಎಲ್ಲಾ ಜಿಲ್ಲೆಗಳಲ್ಲಿ ಮುಂದಿನ ವಾರ ತನಕನು ಮಳೆ ಅದಾವ, ಅದ್ರ ಬಗ್ಗೆ ಚಿಂತೆ ಮಾಡಬೇಡ್ರಿ. ಈಗ ನಾವು ಪ್ರತಿ ವಾರನೂ ಪ್ರಸಾರ ಮಾಡ್ತಾ ಇದೀವಿ ವೇಗ ಸಂದೇಶ ಅಂತ, ದಿವಸಾನು ಪ್ರಸಾರ ಮಾಡ್ತಾ ಇದೀವಿ. ಅದನ್ನ ದಯವಿಟ್ಟು ತಾವು ಕೇಳ್ರಿ, ತಮ್ಮ ರೈತರಿಗೂ ಹೇಳಿ. ಯಾವಾಗ ಮಳೆ ಬರ್ತದ, ಯಾವಾಗ ಬಿಸಿಲು ಇರ್ತದ, ಯಾವಾಗ ಮೋಡ ಇರ್ತದ, ಯಾವಾಗ ಸಿಡಿಲು ಅವು ಬರ್ತಾವ, ಅವೆಲ್ಲ ಹೇಳ್ತಾ ಇರ್ತೀವಿ ನಾವು. ಅದನ್ನ ಕೇಳ್ತಾ ಇರಿ ನೀವು. ಏನು ಈಗ ನಾಳೆಯಿಂದನೇ ಹೇಳ್ತಾ ಇದ್ದೀನಿ, ನಾಳೆಯಿಂದ ಏನು ಒಂದು ವಾರ ಬರ್ತದ ಮಳೆ ಅದಾವ, ನೀವು ಬಿತ್ತನೆ ಮಾಡೋದಕ್ಕೂ ಅನುಕೂಲ ಆಗ್ತದ, ಒಳ್ಳೆ ಮಳೆ ಆಗುವಂತಹ ಸಾಧ್ಯತೆಗಳು ಅದಾವ. ಆದ್ರೆ ಗಮನಿಸಬೇಕು, ಸಿಡಿಲು ಬೀಳುವಂತಹ ಸಾಧ್ಯತೆಗಳು ಅದಾವ ಅನ್ನುವಂಥದ್ದು. ಗುಡುಗು ಮಿಂಚು ಎಲ್ಲ ಇರ್ತಾವ ಈ ಟೈಮ್ ನೊಳಗೆ. ಒಳ್ಳೇದು ಒಳ್ಳೇದು ಒಳ್ಳೇದು ಆಗ್ಲಿ ಆಗ್ಲಿ, ನಾವು ಅದನ್ನೇ ಹಾರೈಸೋದು, ಮಳೆ ಜಲ್ದಿ ಆಗ್ಲಿ ಅಂತ ಹೇಳಿ ಹಾರೈಸ್ತಾ ಇದೀವಿ. ರೈತ ನೋಡಿ, ರೈತ ಈಗ ಮಳೆ ಬರ್ತಂದ್ರೆ ಅನಾಜ್ ಬೆಳಿಕ್ ಅನುಕೂಲ ಆಗ್ತದೆ. ಅನಾಜ್ ಬೆಳಿಲಿ ಅಂದ್ರೆ ಮುಂದೆ ಹೌದು ಕಷ್ಟ. ಹೌದು, ಎಲ್ಲಾರು ಊಟ ಮಾಡೋಕೆ ಅನಾಜ್ ಬೆಳಿಬೇಕ್ರಿ. ಹೌದು. ಒಳ್ಳೇದು ಒಳ್ಳೇದು ಚಂದ್ರಕಾಂತ್ ಅವ್ರೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕ. ನಾನು ಫೋನ್ ನಂಬರ್ ಹೇಳಂತ್ರಿ ಏನ? ಇಲ್ಲ ಇಲ್ಲ ನಡೀತಾ. ನಮಸ್ಕಾರ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಅಂದ್ರ ನಾವು ಸಿಡಿಲಿನ ಬಗ್ಗೆ ಬಹಳಷ್ಟು ಎಚ್ಚರಿಕೆಯನ್ನು ವಹಿಸಬೇಕು. ಅಂದ್ರೆ ಏನೇನು ನಮ್ಮ ರೈತರ ಸಲುವಾಗಿ ಯಾವ ರೀತಿಯಾದಂತಹ ಒಂದು ಎಚ್ಚರಿಕೆಯನ್ನು ವಹಿಸಬೇಕು, ಮುಂಜಾಗ್ರತೆ ಏನು ವಹಿಸಬೇಕು ಅನ್ನೋದ್ರ ಬಗ್ಗೆ ತಾವು ಒಂದ್ ಸ್ವಲ್ಪ ಹೇಳ್ತೀರಿ ವಿವರವಾಗಿ. ಸರ್, ಏನಾಗ್ತದೆ ಸರ್, ಮೊದಲನೇದಾಗಿ ನಾವು ರೈತರು ಹೊಲದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಆಮೇಲೆ ರಾತ್ರಿ ಮಳೆಗಳಲ್ಲಿ ಅಥವಾ ಮುಂಜಾನೆ ಮಳೆಗಳಲ್ಲಿ ಸಿಡಿಲು ಬೀಳೋದು ಅತಿ ವಿರಳ ಸರ್. ರಾತ್ರಿ ಹೊತ್ತು ರೈತರು ನಮ್ಮ ಮನೇಲಿ ಇರ್ತಾರೆ, ಜಾನುವಾರುಗಳು ಸುರಕ್ಷಿತವಾಗಿರ್ತಾವೆ. ಈ ಮುಂಜಾನೆ ಅವಧಿಯಲ್ಲಿ ಸಹ ರೈತರು ಮನೇಲಿ ಇರ್ತಾರೆ, ಮನೆಯಿಂದ ಹೊರಗಡೆ ಹೋಗ್ತಿರ್ತಾರೆ ಸರ್. ಸೊ ಈ ಸಮಯಕ್ಕಿಂತ ಮಧ್ಯಾಹ್ನ ಮತ್ತು ಸಾಯಂಕಾಲ ಬಂದ ಬಳಿಕ ಸಿಡಿಲಿನ ಹೊಗಡೆ ಜಾಸ್ತಿ ಸರ್. ಆಮೇಲೆ ಈ ಸಮಯದಲ್ಲಿ ಏನಾಗ್ತದೆ, ನಮ್ಮ ಜಾನುವಾರುಗಳು ಹೊಲದಲ್ಲಿ ಮೇಯ್ತಿರ್ತಾವೆ ಸರ್, ನಮ್ಮ ಎತ್ತುಗಳು ಕೆಲಸ ಮಾಡ್ತಿರ್ತಾವೆ, ನಮ್ಮ ಕುರಿಗಳು ಮೇಯ್ತಾ ಇರ್ತವೆ, ಅದ್ರ ಜೊತೆ ನಮ್ಮ ಪಶುಪಾಲಕರು ಇರ್ತಾರೆ, ಕುರಿಗಾಯಿಗಳಿರ್ತಾರೆ, ನಮ್ಮ ರೈತರು ಕೃಷಿ ಕಾರ್ಮಿಕರು ಅವರೆಲ್ಲ ಹೊಲಗಳಲ್ಲಿ ಇರ್ತಾರೆ ಸರ್. ಆಮೇಲೆ ಔಟ್ಡೋರ್ ಎನ್ವೈರನ್ಮೆಂಟ್ ವರ್ಕ್ ಮಾಡ್ತೀವಿ ಅಂತ ಹೇಳ್ತೇವೆ ಸರ್. ಇದು ಇರೋದ್ರಿಂದ ಏನಾಗ್ತದೆ ಸರ್, ನಮ್ಗೆ ಈ ಕಪ್ಪನೆಯ ದಟ್ಟನೆಯ ಮೋಡಗಳು ಸರ್, ಅಂದ್ರೆ ಕರ್ರಗ್ ಮೋಡ ಒಂದೇ ಸಲ ಮೋಡ ಆಗ್ಬಿಡುತ್ತೆ ಸರ್. ಮೋಡ ಎಲ್ಲೋ ಒಂದ್ ಕಡೆ ಜೋರಾಗಿ ಮಳೆ ಬರ್ತಾ ಇರ್ತದೆ ದೂರಗಡೆ, ಆಮೇಲೆ ಸಡನ್ ಆಗಿ ಗುಡುಗು ಸಿಡಿಲುಗಳು ಕೇಳಬಿಡ ಅವಾಜ್ ಬರ್ತಾ ಇದೆ. ಡಾಕ್ಟರ್, ಒಂದು ಕರೆಯನ್ನು ತಗೊಳ್ಳೋಣ. ತಗೊಳ್ಳೋಣ ಸರ್ ಅವಶ್ಯಕವಾಗಿ. ಹಲೋ ಹಲೋ, ನಮಸ್ಕಾರ ಹೇಳ್ರಿ. ನಮಸ್ಕಾರ ಸರ್, ನಾವು ಗುಲ್ಬರ್ಗ ಜಿಲ್ಲೆ ಶಹಾಬಾದ್ ತಾಲೂಕ ಬಂಕೂರು ಪಂಚಾಯತಿಂದ ಸಿದ್ದಮ್ಮ ದೇವನಂತ್ ಮಾತಾಡದ್ರಿ. ಹೇಳ್ರಿ ಸಿದ್ದಮ್ಮ. ಹೇಳ್ರಿ ಸರ್, ಸಮಸ್ಯೆ ಏನಂದ್ರೆ ನಮ್ಮಲ್ಲಿ ಕೆಲಸನೇ ಕರೆಕ್ಟ್ ಆಗಿ ಪಿಡಿಯವ್ರು ಕೊಡಲ್ಲಾಗ್ಯಾರ್ರಿ. ಆಯ್ತು, ಆಮೇಲೆ ಈಗ ಬರಗಾಲ ಎಲ್ಲ ಮಳಿ ಇಲ್ಲ ಏನಿಲ್ರಿ, ಲೇಬರ್ಗಳು ಜಾಸ್ತಿ ಇದಾರೆ ನಮ್ಮ ಊರಾಗ. ಅಲ್ಲ, ಈಗ ತಾವು ಏನು ಪ್ರಶ್ನೆ ಕೇಳಿ, ಈಗ ನಾವು ಸಿಡಿಲಿನ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸಿಡಿಲಿನ ಬಗ್ಗೆ ನಿಮ್ಗೆ ಏನಾದ್ರೂ ಮಾಹಿತಿ ಬೇಕಂತಂದ್ರೆ ನಾವು ಹೇಳ್ತೀವಿ. ಸದ್ಯಕ್ಕೆ ಸಿಡಿಲು ಸಿಡಿಲು ಯಾಕೆ ಬೀಳ್ತಾವ, ಹೆಂಗ್ ಬೀಳ್ತಾವ, ಅದನ್ನ ಯಾವ ರೀತಿ ಸಂರಕ್ಷಣೆ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಮಾಹಿತಿ. ಒಳ್ಳೇದು ಒಳ್ಳೇದು, ಅದು ನಾವು ಕಾರ್ಯಕ್ರಮ ಇಟ್ಟಾಗ ಅವಾಗ ತಾವು ಕರೆ ಮಾಡಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಡಾಕ್ಟರ್, ತಾವು ಮುಂದುವರೆಸುವ ಸರ್. ಈ ಕಪ್ಪನೆ ದಟ್ಟನೆ ಈ ಮೋಡ ಇರ್ತಲ್ಲ ಸರ್, ಮತ್ತೆ ಮಳೆ ಬರ್ತಾ ಗುಡುಗಳು ಅವಾಜ್ ಇರ್ತಲ್ಲ ಸರ್, ಅಂತ ಸ್ಥಳದಲ್ಲಿ ನಮ್ಮ ರೈತರು ಏನ್ ಮಾಡ್ಬೇಕ್ರಿ? ಕೂಡನೆ ಕೆಲಸ ನಿಲ್ಲಿಸ್ಬೇಕು ಸರ್. ಅಗ್ರಿಕಲ್ಚರ್ ಯಾವುದೇ ಕೃಷಿ ಕೆಲಸ ಹೊಡೆದ್ರೆ ನಿಲ್ಲಿಸಬೇಕು. ಯಾವ್ದಾದ್ರು ಕುಂಟೆ ಹೊಡೆಯೋದಾಗಲಿ, ಕಳೆ ಹೊಡೆಯೋದು, ಅಥವಾ ಈ ಕಬ್ಬಿಣ ಅಥವಾ ಮತ್ತೊಂದ ಕಬ್ಬಿಣದ ವಸ್ತುಗಳು ಇರ್ತಾವೆ ಸರ್, ಈ ಸನಕೆಗಳು, ಉದ್ರಿಗಳು, ಹಾರೆಗಳು, ಇವೆಲ್ಲ ಏನಾಗುತ್ತೆ, ಒಂದು ಲೋಹದ ವಸ್ತುಗಳಾಗಿರ್ತಾವೆ. ಮತ್ತು ಮಳೆ ಬಂದ ತಕ್ಷಣ ಇವೆಲ್ಲ ಹಸಿ ಆಗ್ತಾವೆ ಸರ್. ಆಮೇಲೆ ಇವೆಲ್ಲ ಹಸಿ ಆಗೋದ್ರಿಂದ ಒಂದು ಸಿಡ್ಲಿಗೆ ಆಕರ್ಷಣೆ, ಒಂದು ಆಕರ್ಷಕ, ಒಂದು ಆಕರ್ಷಣೆ ಮಾಡ್ತಾವೆ ಸರ್. ಅದರ ಸಲುವಾಗಿ ಇವೆಲ್ಲ ಸ್ಥಳಗಳನ್ನು ಬೇರೆ ಕಡೆ ಇಡಬೇಕು. ನಾವು ಕೂಡಲೇ ಏನ್ ಮಾಡಬೇಕು, ಒಂದು ಸುರಕ್ಷಿತ ಸ್ಥಳಗಳಿಗೆ ನಾವು ರೈತರು ಹೋಗ್ಬೇಕು ಸರ್. ಆಮೇಲೆ ಈ ಜಾನುವಾರುಗಳ ಬಗ್ಗೆನು ನಾವು ಕೇಳ್ತಕೋಬೇಕು ಸರ್. ಈಗ ಮತ್ತೆ ಇನ್ನೊಂದು ಮುಖ್ಯವಾಗಿ ಏನಾಗ್ತದೆ ಅಂತ ಹೇಳಿದ್ರೆ ಸರ್, ಈ ಮಳೆ ಬರೋ ಸಮಯದಲ್ಲಿ ನಾವು ಯಾವುದೋ ಕುರಿಗಳು ಅಥವಾ ದನಗಳನ್ನು ತಗೊಂಡು ಈ ಗಿಡತಳಗೆ ನಿಲ್ಲಿಸ್ಬಿಡೋದು, ಅದ್ರ ಕೆಳಗೆ ಕಟ್ಟಬಿಡೋದು, ಮಳೆ ಮುಗಿಲಿ ಆಮೇಲೆ ನೋಡೋಣ ಅಂತ ಆತರ ನಿರ್ಲಕ್ಷ್ಯ ನಾವು ಮಾಡಬಾರ್ದು ಸರ್. ಒಂದ್ ವೇಳೆ ಅಪ್ಪಿತಪ್ಪಿಗೆ ಆ ಗಿಡದ ಬಳಿ ಸಿಡ್ಲು ಬಿದ್ದಾಗ ಕೆಳಗಡೆ ಇರತಕ್ಕಂತ ಜಾನುವಾರುಗಳು ಮತ್ತೆ ಜನರು ಈ ಮರಣ ಹೊಂದುವ ಸಾಧ್ಯತೆ ಬಹಳ ಇರ್ತದೆ ಸರ್. ಅದಕ್ಕೆ ಒಂದು ಕರೆ ಅದನ್ನ ತಗೊಳ್ಳೋಣ. ಓಕೆ, ಕೊನೆ ಕರೆ. ಹಲೋ ಹಲೋ ಹಲೋ, ನಮಸ್ಕಾರ ಸರ್. ನಮಸ್ಕಾರ, ಹೇಳ್ರಿ, ಯಾರು ಮಾತಾಡೋದು? ಅನಂತ್ ಕುಲಕರ್ಣಿ, ಸುಲೇಪೇಟೆ ಸರ್. ಕುಲಕರ್ಣಿ ಅವ್ರ ಹೇಳ್ರಿ, ಏನ್ ಪ್ರಶ್ನೆ ಸರ್? ಇದು ಸಿಡ್ಲು ಬೀಳ್ತು ಅಂತ ಸರ್, ಸ್ಟ್ರಾಂಗ್ ಸಿಡ್ಲು ಇತ್ತಪ್ಪ ಅಂದ್ರ ಭೂಮಿಯಲ್ಲಿ ಹೋದ್ರು ಒಳಗಿನ ನೀರಿಂದ ಹಾಳಾಗ್ತಾನ ಹೋಗಿ ನೀರ್ ಬರ್ತಾ ಸರ್, ಇದು ಎಷ್ಟು ಮಟ್ಟಿಗೆ ನಿಜ ಸರ್? ಸುಮಾರು ಕೆಲವೊಂದು ಲೇಖನಗಳು ನಾವು ಓದಿವಿ,